इंडियन साइन लैंग्वेज रिसर्च एंड ट्रेनिंग सेंटर की स्थापना हुई थी। मुझे खुशी है कि यह संस्थान अब तक 10,000 वर्ड्स और एक्सप्रेशंस की डिक्शनरी तैयार कर चुका है। ಆಕಾಶವಾಣಿ ಭದ್ರಾವತಿ. ಕಿಸಾನ್ ವಾಣಿ ಕಾರ್ಯಕ್ರಮ ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಅಡಿಕೆ ಮತ್ತು ತೆಂಗು ಕೃಷಿಯ ಅನುಭವ. ಈ ಕುರಿತು ಚನ್ನಗಿರಿ ತಾಲೂಕು ಅರಿಶಿನಘಟ್ಟದ ಬಸವರಾಜ್ ಟಿ ಅವರೊಡನೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನಾವು ಚನ್ನಗಿರಿ ತಾಲೂಕು ಅರಿಶಿನಘಟ್ಟದ ಬಸವರಾಜ್ ಟಿ ಎಂಬ ರೈತರು ನಮ್ಮೊಂದಿಗಿದ್ದಾರೆ. ಅವರು ತಮ್ಮಲ್ಲಿರ್ತಕ್ಕಂತಹ 3 ಎಕರೆ ಜಮೀನಿನಲ್ಲಿ ಅಡಿಕೆ ಹಾಗೂ ತೆಂಗು ಬೆಳೀತಾ ಇದ್ದಾರೆ. ಅವರ ಒಂದು ಕೃಷಿ ಅನುಭವವನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಬಸವರಾಜ್ ಅವರೇ. ನಮಸ್ಕಾರ. ನಮಸ್ತೆ ಸರ್. ಬಸವರಾಜ್ ಅವರೇ, ತಮ್ಮ ಒಂದು ಅನುಭವವನ್ನು ಹೇಳಕ್ಕೋದ್ರೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ಏನು ಸರ್, ಕೃಷಿಯಿಂದ ನಮ್ಮ ಚಿಕ್ಕ ವಯಸ್ಸಿನಿಂದಲೂ ನಮಗೆ ಕೃಷಿ ಬಗ್ಗೆ, ಈಗ SLC ಆದಮೇಲೆ ಕೃಷಿ ಬಗ್ಗೆ ನಮಗೆ ಭಾಳ ಹೆಮ್ಮೆ ಇತ್ತು. ಹಾಗಾಗಿ ಅಲ್ಲಿ ನಮ್ಮ ತಂದೆ ಇಲ್ಲದ ಕಾರಣದಿಂದ ಕೃಷಿಗೆ ನಿಂತ್ಕೊಂಡಾಯ್ತು. 1.75 ಎಕರೆ ನಮ್ಮದು ಅಡಿಕೆ ತೋಟ ಇದೆ, ಅದರಲ್ಲೇ 1-30 ತೆಂಗಿನ ಗಿಡ ಇದಾವೆ. ಗದ್ದೆ ಬೇರೆ ಇದೆ 1.5 ಎಕರೆ, ಅದು ಈ ಶಾಂತಿ ಸಾಗರ ಕೆರೆಯಿಂದ ನೀರು ಮುಳುಗಡೆ ಆಗಿಬಿಡದೆ, ಹಂಗಾಗಿ ಊಟಕ್ಕೆ ಭತ್ತ ಅದೆಲ್ಲ ಸಮಸ್ಯೆ ಆಗಿದೆ. ಹಂಗಾಗಿ ಇದನ್ನೇ ಅಡಿಕೆನೇ ನಮ್ಮ ಬೆಳೆ ಮಡ್ಕೊಂಡು ಅದರಲ್ಲೇ ನಾವು ಮಾಡ್ಕೊಂತ ಇದೀವಿ. ಅಡಿಕೆ 1-30 ಗಿಡ, ತೆಂಗಿನ ಗಿಡ ಬೇರೆ ಅದಾವೆ ಸುತ್ತಾರ್ಲ ಅದಾವೆ. ಹಂಗಾಗಿ ಕೃಷಿ ಮಾಡ್ಲಿಕ್ಕೆ ಆಸಕ್ತಿ ಹೇಗೆ ಬಂತು? ತಮ್ಗೆ ಓದ್ತಾ ಇದ್ರಿ ಅಂತ ಹೇಳಿದ್ರೆ ಮುಂದೆ ಓದ್ಬೋದಾಗಿತ್ತು, ಏನಕ್ಕೋಸ್ಕರ ಬಂತು? ಮುಂದಕ್ಕೆ ಓದ್ಬೇಕಿತ್ತು ಅಂದ್ರೆ ಅಕ್ಕರಿಬ್ಬರು ಇದ್ರು ಸರ್, ಮತ್ತೆ ಓದಕ್ ಆಗ್ಲಿಲ್ಲ. ತಂದೆಯವರು ಬೇರೆ, ನಾನು 7ನೇ ತರಗತಿ ಇದ್ದಾಗಲೇ ತಂದೆಯವ್ರು ತೀರ್ಕೊಂಡ್ಬಿಟ್ರು. ಮತ್ತೆ ಹಂಗಾಗಿ ನಾನು ಈಗ ಶಾಲೆನ ಅಲ್ಲಿಗೆ ನಿಲ್ಸಬೇಕಾಗಿ ಇದನ್ನ ಶಾಲೆ ಬಿಟ್ಟು ಕೃಷಿ ಮೇಲೆ ಕಡಿಕೆ ಹೊಲ ತೋರಿಸಿದೆ ಸರ್. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದಾರ ಸರ್? ಈಗ ಒಂದು 15 ವರ್ಷ ಆಯ್ತು ಸರ್ ಕೃಷಿ ಮಾಡಕ್ ಹಿಡಿದು. 15-16 ವರ್ಷ ಆಯ್ತು ಕೃಷಿ ಮಾಡಕ್ ಹಿಡಿದು. ನಿಮ್ಮ ಅನುಭವದ ಬಗ್ಗೆ ಮಾತಾಡೋದಾದ್ರೆ, ಇದಕ್ಕಿಂತ ಮುಂಚೆ ನಿಮ್ಮ ತಂದೆಯವರು ಇದ್ದಾಗ ಅಡಿಕೆ ಮಾಡಿದ್ರ ಅಥವಾ ನೀವು ಬಂದ ಮೇಲೆ ಇದು ಸ್ಟಾರ್ಟ್ ಆಯ್ತು? ಇಲ್ಲ ಸರ್, ನಮ್ಮ ತಂದೆಯವರು ಇದ್ದಾಗೇನು ಕೃಷಿ ಅವರು ಅಡಿಕೆ ಮಾಡಿದ್ರು ಸರ್. ಹತ್ತಿ ಮೆಕ್ಕೆಜೋಳ ಬೆಳೆಯಾರು, ಏನ್ ಅಲ್ಲದ ಅಲ್ಲಿಗೆ ಆಗದು, ಏನ್ ಬರೆಯದ. ಈ ಕಡೆ ಗದ್ದೆ ಅಂದ್ರೆ ಒಂದು ಬೆಳೆ ಬೆಳೆದ್ರೆ ಇನ್ನೊಂದ್ ಬೆಳೆಗೆ ಮಳೆಗಾಲ ಬೆಳೆ ಆ ಭತ್ತ ಅದು ಮುಣಿಕೊಂಡ ಬಿಡೋದು, ಬಹಳ ಸಮಸ್ಯೆ ಆಗದು. ಈಗೇನ್ ನಾವು ಬಂದ ಮೇಲೆ ಈಗ ಅಕ್ಕಪಕ್ಕ ಎಲ್ಲ ತೋಟ ಅದನ್ನೆಲ್ಲ ಮಾಡಕ್ ನಿಂತ್ಕೊಂಡ್ಮೇಲೆ ಅಲ್ಲಿ ತೋಟ ಮಾಡಿದ್ರೆ ನಮಗೂ ಒಂದು ಅನುಕೂಲ ಐತಿ, ಒಳ್ಳೆ ದುಡ್ಡು ಹಾಕವಲ್ಲ ಅಂತಂದು ನಾವು ಅದನ್ನ ತೋಟ ಮಾಡಕ್ಕೆ ಅಂತಂದು ಒಂದ್ ಕಡೆಯಿಂದ ಗೋಟು ಅವನ್ನೆಲ್ಲ ಒಳ್ಳೆ ಮಾಡಿ ತಾಮಂದಿ ಸರ್. ನೀವು ನಿಮ್ಮ ತಂದೆ ಜೊತೆಗೆ ಆ ಹತ್ತಿ ಬೆಳೀತಾ ಇದ್ರು ಅಂತ ಹೇಳಿದ್ರೆ, ಅವಾಗ ಏನಾದ್ರು ತಮ್ಗೆ ಕೃಷಿ ಅನುಭವ ಇತ್ತು ಅವ್ರ ಜೊತೆಗೆ ಏನಾದ್ರು ಮಾಡಿದ್ರ? ಇಲ್ಲ ಸರ್, ನಮಗೇನಿಲ್ಲ ಸರ್, ಅವಾಗೇನು ಓದ್ತಿದ್ವಿ ಸಣ್ಣ ನೋಡ್ರಿ ಸರ್. ನೀವು ಅದ್ರ ಬಗ್ಗೆ ಏನಿಲ್ಲ. ಅಡಿಕೆ ಮಾಡ್ಬೇಕು ಅಂತ ಆಸಕ್ತಿ ಏನಕ್ ಬಂತು ನಿಮ್ಗೆ? ಅಡಿಕೆ ಅಲ್ಕ ಪಕ್ಕ ಎಲ್ಲ ಮಾಡಾರಲ್ಲ ಸರ್, ಮತ್ತೆ ಈಗ ಅದು ಅಂದ್ರೆ ಜಾಸ್ತಿ ಈಗ ಬೇಸಾಯ ಕಲ್ಟಿವೇಶನ್ ಮಾಡಂಗಿದ್ದಿಲ್ಲ. ಏನ್ ಒಂದ್ಸರಿ ಖರ್ಚು ಅದು ಏನಪ್ಪ ಅಂದ್ರೆ ಮಟ್ಟ ಮಾಡ್ಸೋದೇ ಆಗ್ಲಿ, ಈ ಬೋರ್ ಹಾಕ್ಸೋದು ಅದೆಲ್ಲ ಒಂದ್ ಟೈಮ್ ಖರ್ಚು ಮಾಡಿದ್ರೆ ನಾವು ಫಸ್ಟ್ಗೆ 1-4 ವರ್ಷ ನಾವು ಅದನ್ನ ಸಾಕಿದ್ರೆ ಅದು ನಮ್ಮನ್ನ ಸಾಯ ತಕ್ಕ ಸಾಕ್ತದೆ ಅನ್ನೋ ಒಂದು ಉತ್ತೇಜನ ಎಲ್ಲರೂ ಹೇಳಿದ್ರ, ಹಂಗಾಗಿ ಅಡಿಕೆ ಮಾಡ್ಲೇಬೇಕು ಅಂತಂದು ಒಂದು ಅದ್ರ ಕಡೆಗೆ ಗಮನ ಹರಿಸಿದೆ ಸರ್. ಅಡಿಕೆ ಮಾಡ್ಬೇಕು ಅಂತ ಆಸಕ್ತಿ ಬಂತು, ಎಷ್ಟು ವರ್ಷದಿಂದ ಅಡಿಕೆ ಮಾಡ್ತಾ ಇದ್ದಾರೆ? ಈಗ 15-16 ವರ್ಷ ಆಯ್ತು ಸರ್ ಮಾಡಕ್ಕೆ. ನಾನು ಯಾವಾಗ ಕೃಷಿಗೆ ಅಂತ ನಿಂತೀನೋ ಅವಳಿಂದಲೇ ಅಡಿಕೆ ಗಿಡ ಮಾಡಿದ್ದೆ ಸರ್. ಅಡಿಕೆ ಮಾಡಬೇಕು ಅಂತ ಅಂದಾಗ ನೀವು ಪ್ರಾರಂಭದಲ್ಲಿ ಹೋಗಿ ಗೋಟ್ ಎಲ್ಲ ಆಯ್ಕೆ ಮಾಡಿಕೊಂಡು ಗೋಟ್ ತರಬೇಕು. ಯಾವ ತಳಿ ಗೋಟ್ ತಂದ್ರಿ, ಅದ್ರ ಒಂದು ನಿರ್ವಹಣೆ ಯಾವ ತರ ಮಾಡಿದ್ರಿ? ನಾವು ಇಲ್ಲಿ ನಮ್ಮ ರಿಲೇಷನ್ ಒಬ್ರು ಬನ್ನಿ ಅಟ್ಟರ್ ಅವರ ಒಂದು ಅಲೆ 40-45 ವರ್ಷ ತೋಟ ಇತ್ತು. ಅವ್ರನ್ನ ಕೇಳಿದ್ವಿ, ಇಲ್ಲ ನಮ್ದ್ರಾಗೆ ಗೋಟ್ ಬಿಡ್ತೀವಿ ಅಂತ ಅಂದ್ರು. ಗೋಟ್ ಕಟ್ಟಿದ್ರು, ಅದ್ರಲ್ಲಿ ಹೋಗಿ ನಾನು ಕೆಡಿಸ್ಕೊಂಡು ತಗೊಂಬಂದು ಮಾಡಿದೆ ಸರ್ ತೋಟ. ಅಂದ್ರೆ ನೀವು ಆ ಗೋಟನ್ನು ಮುಂಚಿತವಾಗಿ ನೋಡಿದ್ರ? ಹ್ಞೂ ಸರ್, ನೋಡಿದ್ವಿ ಸರ್. ನೋಡಿ ಎಲ್ಲರೂ ಬೀಜ ಬೇರೆ ಕಡೆ ಎಲ್ಲ ಒಯ್ಯಾರ, ಹಂಗಾಗಿ ಅಲ್ಲಿ ಚೆನ್ನಾಗಿರುತ್ತೆ ಇದು ಅಂತಂದು ನಾವು ತಗೊಂಬಂದು ಮಾಡಿದ್ವಿ ಸರ್. ಆ ಗೋಡ್ ತಂದ್ರಿ ಯಾವ ರೀತಿ ಅದನ್ನ? ಏನಿಲ್ಲ ಸರ್, ಅದನ್ನ ತಗೊಂಬಂದು ಒಂದು ಗೋಣಿ ಚೀಲದಲ್ಲಿ ಬಚ್ಚಲ ಮನೆ ಪಕ್ಕ ಅದನ್ನ ಇಟ್ಟು ಇಟ್ಟು ಏನ್ ಮಾಡಿದ್ವಿ, ದಿಸಾಲು ಒಂದು ಬೆಳಗ್ಗೆ ಸಾಯಂಕಾಲ ಒಂದು 2 ಚಮಚ ನೀರು ಹೋಯ್ತಿದ್ವಿ. ಅದು ಏನಾಗೋದು ಕೊಳತಂಗಾಗಿ ಮೊಳಕೆ ಒಡೆದ್ವ. ಮೊಳಕೆ ಒಡೆದಾದ್ಮೇಲೆ ಏನ್ ಮಾಡಿದ್ವಿ, ಅವನ್ ಮತ್ತೆ ಎಲ್ಲ ವಿಂಗಡಣೆ ಮಾಡಿ ಸೈಡಿಂಗ್ ಮಾಡಿ ಮತ್ತೆ ಅದಕ್ಕೆ 2 ಕೆಜಿ ಪ್ಯಾಕೆಟ್ ತಗೊಂಬಂದು ಮಣ್ಣು ಎರ್ಕೊಂಡು ಸಸಿ ಮಾಡಿ ಮತ್ತೆ ಒಂದ ವರ್ಷದ ತಕ ಅದನ್ನ ಒಳ್ಳೆ ನೆಳ್ಳಗಿಟ್ಟು ಸಾಕಿದ ಮೇಲೆ ಅವನ್ನ ತೋಟ ಮಾಡಕ್ಕೆ ಅದು ಅನುಕೂಲ ಆಯ್ತು ಸರ್. ಅದು ಅಂದ್ರೆ ಅದು ಬೀಜನ ಸ್ವಲ್ಪ ಮೊಳಕೆ ಹೊಡಿತು ಅಂತ ಹೇಳಿದ್ರಿ, ಅದಕ್ಕೆ ಯಾವ ರೀತಿಯಾದ ಒಂದು ಗೊಬ್ಬರ ಕೊಡೋದಾಗ್ಲಿ, ಮಣ್ಣು ಕೊಡೋದಾಗ್ಲಿ, ಆ ಪ್ಯಾಕೆಟ್ ಅಲ್ಲಿ ಹಾಕೋದಾಗ್ಲಿ, ಆ ಒಂದು ಪ್ರಕ್ರಿಯೆಗಳ ಬಗ್ಗೆ ಮಾತಾಡಿದ್ರೆ ಏನೇನು ಯಾವ ತರ ಮಾಡಿದ್ರಿ ನೀವು? ಅದಕ್ಕೆ ರಾಸಾಯನಿಕ ಗೊಬ್ಬರ ಏನು ಅದನ್ನ ಮಾಡಲಿಲ್ಲ ಸರ್. ಇದು ನಮ್ದು ತಿಪ್ಪೆ ಗೊಬ್ಬರ ಇತ್ತು, ಅದ್ರ ಮಣ್ಣಿನ ಜೊತೆಗೆ ಒಂದ 2 ಲೋಡ ಮಣ್ಣು ಕೆಂಪು ಮಣ್ಣು ಇರ್ಕೊಂಡು ಅದ್ರ ಜೊತೆಗೆ ಒಂದು 1/2 ಲೋಡ ತಿಪ್ಪೆ ಗೊಬ್ಬರ ಹಾಕೊಂಡು ಅದನ್ನ ಮಿಕ್ಸ್ ಮಾಡಿ ಏನ್ ಮಾಡಿದ್ವಿ, ಅದನ್ನ ಒಂದು ವಾರ ಅದನ್ನ ಮಿಕ್ಸ್ ಮಾಡಿದ್ದ ಆ ಕಡೆ ಕಡೆಯಿಂದ ಕೊಚ್ಚಿ ಮಿಕ್ಸ್ ಮಾಡಿದ ಮೇಲೆ ಅದನ್ನ ಮಣ್ಣ ತುಂಬಿ ಅದಕ್ಕೆ ನೀರಿಡಿದ್ವಿ. ಬೇರೆ ಮತ್ತೆ ರಾಸಾಯನಿಕ ಗೊಬ್ಬರ ಏನ್ ಮುಟ್ಟಿಸ್ಲಿಲ್ಲ ಅಡಿಕೆ ಗಿಡಗಳಿಗೆ. ಆ ಗಿಡನ ಯಾವ ರೀತಿ ಮತ್ತೆ ಎಷ್ಟು ದಿವಸ ತನಕ ಸಾಕಿದ್ರಿ ನೀವು? ನಾವು ಹೆಚ್ಚು ಕಡಿಮೆ ಒಂದು 1 ವರ್ಷದ ತನಕ ಅದನ್ನ ಸಾಕಿದ್ವಿ ಸರ್. ಅದರಲ್ಲಿ ಪಾತೆ ಮಾಡಿ ನಾವು 7-6 ಲು ಅದನ್ನ ಒಂದು 1/2 ಅಡಿ ಟ್ರಂಚಿಂಗ್ ಮಾಡಿ ಇಟ್ಟಿದ್ವಿ ಅಡಿಕೆ ಪ್ಯಾಕೆಟ್ ಗಳನ್ನ. ಪ್ಯಾಕೆಟ್ ಗಳನ್ನ ಇಟ್ಟಾಗ ಏನಾಯ್ತು ಅಂದ್ರೆ ಒಂದ್ ಹತ್ರ ನೀರ್ ಬಿಟ್ಟಿವಿ ಅಂದ್ರೆ ಅದು ಪೂರ್ತಿ ಪಾತೆ ನಿಂತ್ಕಂತ ಅಂದಾಗ ಒಂದು 1 ವರ್ಷದ ತನಕ ಅದನ್ನ ಆ ಟೈಪ್ ಮಾಡಿದ ಮೇಲೆ ಏನ್ ಮಾಡಿದ್ವಿ, ಅದ್ರಗಳ ಹುಲ್ ಆಗಿದ್ದ ಸಣ್ಣ ಇದ್ದಂಕಲೆ ಅದನ್ನ ಹುಲ್ ಕೀಳ್ತಿದ್ವಿ. ಅದಕ್ಕೇನು ಅದಕ್ಕೆ ಇನ್ಫೆಕ್ಷನ್ ಆಗೋ ರೀತಿಯಾಗಿ ಹುಲ್ಲು ಬೆಳೆಯಕ್ಕೆ ಬಿಡ್ತದಿಲ್ಲ ಸರ್. ಅದು ಹಂಗಾಗಿ ಒಳ್ಳೆ ಉತ್ಕೃಷ್ಟವಾಗಿ ಬರೋದು ಸರ್. ಅದು ಉತ್ಕೃಷ್ಟ ಅಂತ ಹೆಂಗ್ ಗೊತ್ತಾಯ್ತು ತಮ್ಗೆ ಸರ್? ಈಗ ಏನಾಗದು ಅಂದ್ರೆ ಈಗ ಅಕ್ಕಪಕ್ಕ ಎಲ್ಲ ಮಾಡಿದ್ದ ನೋಡ್ತಿದ್ವಲ್ಲ, ಈಗ ಆ ಕಡೆ ಈ ಕಡೆ ಹುಲ್ಲಿದ್ದಾಗ ಏನಾಗದು ಅಂದ್ರೆ ಅದು ಒಂಥರ ಸಿರ್ಕ್ಲಿನಂಗಾಗಿ ಗಿಡ ಅಷ್ಟು ಪುಷ್ಟಿಯಾಗಿ ಬರ್ತಿದ್ದಿಲ್ಲ. ನಾವೇ ಮಾಡ್ತಿದ್ವಿ ಅಂದ್ರೆ ಅದನ್ನ ಒಂಚೂರು ಹಿಂಗೆ ಕೈಯಾಗಿ ಕೀಳ್ತಿದ್ವಲ್ಲ, ಅವಾಗ ಏನ್ ಮಾಡಿದ್ವಿ ಮಣ್ಣು ಲೂಸ್ ಮಾಡಿಬಿಟ್ಟಾಗ ನೀರು ಹಿಡಿದಾಗ ಏನಾಗದು ಮತ್ತೆ ಚೆನ್ನಾಗಿ ಬರೋದ. ಹಂಗಾಗಿ ನಮಗೆ ಚೆನ್ನಾಗಿ ಬರೋದು ಸರ್. ಎಷ್ಟು ಗಿಡ ಮಾಡಿದ್ರಿ ಒಟ್ಟಿಗೆ? ಒಟ್ಟಿಗೆ ಒಂದು 1.5 ಸಾವಿರ ಮಾಡಿದ್ವಿ ಸರ್. 1.5 ಸಾವಿರ ಮಾಡಿದ್ವಿ, ನಮಗೆ 1 ಸಾವಿರ ಹೋದ್ವು. ಆಮೇಲೆ ಈಗ ಬೇರೆ ಈ ನಮ್ ನೆಂಟರು ಒಂದು 500 ತಗೊಂಡ್ ಹೋದ್ರು. 1 ಸಾವಿರ ಗಿಡ ನಿಮ್ ಮನೆ ಹತ್ರನೇ ಮಾಡ್ಕೊಂಡ್ರಿ? ಹ್ಞೂ ಸರ್, 1.5 ಸಾವಿರ ಮಾಡಿದ್ವಿ ಸರ್. ನಮ್ ಮನೆ ಹತ್ರನ ಮಾಡಿದ್ವಿ, ಮನೆ ಹತ್ರನ ಮಾಡಿ ಆಮೇಲೆ ತೆಂಗಿನ ಸಸಿನು ಒಂದು 50 ಮಾಡಿದ್ವಿ, ಅದ್ರಲ್ಲಿ 30 ನಮ್ಮ ತೋಟಕ್ಕೆ ಮಾಡಿದ್ವಿ ಸರ್. ಅದು ಅದನ್ನ ಮಳ್ಳಲ್ಲಿ ಒಂದ 10 ಪುಟ್ಟಿ ಮಳ್ಳ ಟ್ರಂಚಿಂಗ್ ಮಾಡಿ 10 ಪುಟ್ಟಿ ಮಳ್ಳ ಹಾಕಿ ಅದರಲ್ಲಿ ತೆಂಗಿನ ಗೋಟುಗಳನ್ನ ಊಣಿದ್ವಿ. ಊಣಿದ್ಮೇಲೆ ಏನಾಯ್ತು, ಅವಕ್ಕೆ ನೀರು ಹಾಕ್ಯಂದ ಮೇಲೆ ಗರೆ ಮುಚ್ಚಿದ್ವಿ. ಅವಕ್ಕೆ ನೀರು ಹಾಕ್ಯಂತ ಬಂದ್ಮೇಲೆ ಯಾವಾಗ ಮೊಳಕೆ ಬಂದು ಅವಾಗ ಏನ್ ಮಾಡಿದ್ವಿ, ಆ ಗರೆ ಇದ್ವಲ್ಲ ಎಲ್ಲ ಒಣಗಿದ್ವಲ್ಲ ಅವನ್ನ ತೆಗೆದಾಕಿ ಅವನ್ನ ಮತ್ತೆ ಈ ಅಡಿಕೆ ಗಿಡ ಹಾಕೋ ಟೈಮ್ನಾಗೆ ಅವು ಎತ್ತರ ಆದ್ವ, ಅದೇ ಟೈಮ್ನಾಗೆ ಅವನ್ನು ತೋಟಕ್ಕೆ ತಗೊಂಡೋಗಿ ಹಾಕಿದ್ವಿ ಸರ್. ಅಂದ್ರೆ ಈ ಗಿಡನ ನೆರಳಲ್ಲಿ ಸಾಕಿದ್ರ ಅಥವಾ ಬಿಸಿಲು ಮಾಡ್ಕೊಂಡು ಸಾಕಿದ್ರ? ಸರ್, ಈಗ ಏನ್ ಮಾಡಿದ್ವಿ ಅಂದ್ರೆ ಬಿಸಿಲಿದ್ದಾಗ ಬೇಸಿಗೆಯಲ್ಲಿ ಏನ್ ಮಾಡ್ತಿದ್ವಿ ಅಂದ್ರೆ ಮೇಲೆ ಇದನ್ನ ಅಡಿಕೆ ಗಿಡ ಇದನ್ನ ಒಂದು ಗೂಟುಗಳನ್ನ ಇಟ್ಟು ಗರೆ ಹಾಕಿ ಅವನ್ ಬಿಡ್ತಿದ್ವಿ. ಮಳೆ ಇನ್ನೇನ್ ಕಮೆನ್ಸ್ ಆಯ್ತು ಅಂದಾಗ ಏನ್ ಮಾಡ್ಬಿಡ್ತಿದ್ವಿ, ಆ ಗರಿಗಳನ್ನೆಲ್ಲ ತೆಗೆದು ಬಿಡ್ತಿದ್ವಿ ಸರ್. ಬಿಸಿಲು ಮತ್ತು ಮಳೆಗೂ ಎರಡಕ್ಕೂ ಸಮನಾಗಿ ಅವು ಬೆಳೆಯಂಗೆ ಗಾಳಿಯ ತಗೊಂಡಂಗೆ ಮಾಡಿದ್ವಿ ಸರ್. ಅದು ಏನಕ್ಕೋಸ್ಕರ? ಅವು ಮತ್ತೆ ಈಗ ಇಲ್ಲಿ ನೆಳ್ಳಗಳಿಂದ ತಗೊಂಡೋಗಿ ನಾವು ಅಡಿಕೆ ತೋಟಗಳಿಗೆ ಬಯಲು ತೋಟಗಳಿಗೆ ಹಾಕಿದಾಗ ಏನಾಗತ್ತೆ ಅಂದ್ರೆ, ಈಗ ಹಿಂದೆಲ್ಲ ಬೆಳೆದ್ರಲ್ಲ ರೈತರು ಏಕದಮ್ ತಗೊಂಡೋಗಿ ತೋಟಗಳಿಗೆ ಹಾಕ್ಬಿಟ್ರೆ ಏನಾಗತ್ತೆ ಅಂದ್ರೆ, ಅವು ಇಲ್ಲಿ ನೆಳ್ಳಗಿದ್ದ ಒಂದೇ ಪಟ್ಟು ಬಿಸಿಲಿಗೆ ಹೋಗ್ಬಿಟ್ರೆ ಅವು ಮತ್ತೆ ಮಕ್ಕಳೇ ಬಿಟ್ಟಂಗಾಗಿ ಇದಾಗ್ಬಿಡ್ತವೆ ಅಂತಂದು ನಾವೇ ಮಾಡಿದ್ವಿ. ಬಿಸಿಲು ಮತ್ತು ನೆರಳನ್ನು ಇಲ್ಲೇ ಅದನ್ನ ಅನುಸರಿಸಿ ಅಲ್ಲಿ ತೋಟಕ್ಕೆ ತಗೊಂಡೋದ್ವಿ ಸರ್. ನಾವು ಜಪ್ಪೆ ಗಿಡ ಮಾಡಿದ್ರೆ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ ಅಂತಾರೆ, ನೀವ್ಯಾಕೆ ಈ ಒಂದು ವಿಧಾನ ಮಾಡಿದ್ರೆ ಆ ಕಾಲದಲ್ಲಿ? ಆ ಕಾಲದಾಗೆ ನಮಗೆ ಗೆಪ್ಪೆ ಗಿಡ ಅಂತಂದ್ರೆ ಈ ಸೈಡು ಯಾರು ಅಷ್ಟು ಮಾಡ್ತಿದ್ದಿಲ್ಲ ಸರ್. ಆ ಕಡೆ ಎಲ್ಲಿ ಬುಕ್ಕಂಬುದಿ ಆ ಸೈಡ್ ಮಾಡೋರು ಗೆಪ್ಪೆ ಗಿಡ, ಇಲ್ಲೆಲ್ಲ ಪಾಕೆಟ್ ಮಾಡೋರು ಸರ್. ಗೆಪ್ಪೆ ಗಿಡ ಯಾಕೆ ಮಾಡವಲ್ಲಪ್ಪ ಅಂದ್ರೆ, ಒಂದ್ರ ಪಕ್ಕ ಒಂದಿದ್ದಾಗ ನಾವು ಕುಳಗಟ್ಟೆಯಲ್ಲಿ ಮಣ್ಣಿಗೆ ಹಾಕಿ ಹಿಂಗೆ ಅಬ್ಬಿದಾಗ ಏನಾಗುತ್ತೆ ಅಂದ್ರೆ, ಆ ಕಡೆ ಈ ಕಡೆ ಬೇರುಗಳೆಲ್ಲ ಕಟ್ ಆಗ್ತವೆ. ಅಲ್ಲಿ ನಾವು ಮತ್ತೆ ಗೆಪ್ಪೆಗೆ ತಗೊಂಡೋಗಿ ಅಡಿಕೆ ಗಿಡಕ್ಕೆ ನಾವು ಗುಂಡಿ ಹೊಡೆದು ಇಟ್ಟಿರ್ತೀವಲ್ಲ, ಅವಾಗ ಗಿಡ ಗಾಢ ಚೇತರಿಸಿಕೊಂಡು ಎದ್ದಳಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಡಿಕೆ ಸಸಿ ಪಾಕೆಟ್ ಮಾಡಿದ್ವಿ ಸರ್. ಅದನ್ನ ಒಟ್ಟು ನಿಮಗೆ ಚೆನ್ನಾಗಿ ಅನಿಸ್ತು? ಚೆನ್ನಾಗಿ ಅನಿಸ್ತಾರ, ಒಟ್ಟು ಚೆನ್ನಾಗಿದೆ ಸರ್. ಪ್ಯಾಕೆಟ್ ಅಲ್ಲಿ ಎಲ್ಲಿ ತಂದ್ರಿ ನೀವು? ಪ್ಯಾಕೆಟ್ ಎಲ್ಲ ಇಲ್ಲೇ ನಲ್ಲೂರಲ್ಲಿ ತಗೊಂಡಿದ್ದೀವಿ ಸರ್. ನಿಮ್ಗೆ ಏನಾದ್ರು ಹೇಳಿದ್ರೆ ಯಾರಾದ್ರೂ ಈ ರೀತಿನೇ ಮಾಡಬೇಕು ಅನ್ನೋದು ನಿಮ್ಗೆ ಸ್ವಂತವಾಗಿ ಬಂತು ಅಥವಾ ಬೇರೆಯವ್ರು ಕೇಳಿ ಮಾಡಿದ್ದ? ಇಲ್ಲ ಸರ್, ಇಲ್ಲಿ ಎಲ್ಲ ಫಸ್ಟ್ ಗೆ ಎಲ್ಲ ರೈತರು ಮತ್ತೆ ಅಕ್ಕಪಕ್ಕದರೆಲ್ಲ ಮಾಡಿದ್ರಲ್ಲ ಈ ತರ ಮಾಡು ಅಂತಂದು ನೋಡ್ಕೊಂತಿದ್ವಿ, ಈ ತರನೇ ಮಾಡ್ತಾ ಇದ್ವಿ. ಆಮೇಲೆ ನಾನು ನಮ್ಮ ಅಮ್ಮರ ತಮ್ಮರ ಮನೆಯಲ್ಲಿ ಇದ್ದೆ ಫಸ್ಟ್ ಒಂದ 4-5 ವರ್ಷ. ಅವಾಗೆಲ್ಲ ನೋಡ್ಕೊಂತಿದ್ವಿ ಹೆಂಗ್ ಮಾಡೋದು ಏನು ಎತ್ತ ಅಂತಂದೆಲ್ಲ. ಅವರು ಅಡಿಕೆ ಎಲ್ಲ ಮಾಡಾರ ಕೃಷಿಯ, ಅದ್ರ ಕಡೆಯಿಂದ ಅನುಭವ ಇತ್ತು. ಅಲ್ಲಿಂದ ಬಂದ್ಮೇಲೆ ಇಲ್ಲೂ ಮಾಡಿ ಅಲ್ಲೂ ಇಲ್ಲೂ ಎರಡು ಕಡೆನೂ ಮಾಡ್ಕೊಂತಿರ್ತಿದ್ದೆ ಸರ್. ನಾನು ಅಡಿಕೆ ನೆಡಬೇಕು ಅಂತ ಅನಿಸ್ತು, ಭೂಮಿ ಇದೆ, ಆ ಭೂಮಿನ ಯಾವ ರೀತಿ ಹದಗೊಳಿಸ್ಕೊಂಡು ಯಾವ ರೀತಿ ಮಾಡಿದ್ರಿ ಭೂಮಿನ ಅಡಿಕೆ ನೆಡಕ್ಕಿಂತ ಮುಂಚಿತವಾಗಿ? ಸರ್, ಭೂಮಿ ಇತ್ತು, ಎಲ್ಲರೂ ಮಟ್ಟ ಮಾಡಿಸ್ತಿದ್ರು ಸರ್. ನಮ್ದು ಒಂದ್ ಸ್ವಲ್ಪ ವರ್ಲ್ಡ್ ಇದೆ, ನಮ್ಮಲ್ಲಿ ಆಗಿನ ಪರ್ಪಸ್ ಗೆ ದುಡ್ಡಿಂದು ಒಂದ್ ಸ್ವಲ್ಪ ಹಣಕಾಸಿನ ತೊಂದರೆ ಬಹಳ ಆಗಿತ್ತು. ಹಂಗಾಗಿ ಏನ್ ಮಾಡಿದ್ವಿ, ಎಲ್ಲರೂ ಇಲ್ಲಿ ಏ ಬೇಡ ಮಠ ಮಾಡಿಸು, ಇನ್ನೊಂದು 2 ವರ್ಷ ಆಗ್ಲಿ, ಆಮೇಲೆ ನೀನ್ ಗಿಡ ಕಟ್ ಅಂತ ಏನಾರು. ನಾವೇ ಮಾಡಿದ್ವಿ, ಅರೆ ಇವನ ಸರಿಯಾಗಲ್ಲ ಅಂತಂದ್ ಏನ್ ಮಾಡಿದ್ವಿ, ಅದನ್ನೇ ಮತ್ತೆ JCP ತಗೊಂಬಂದು ಅಲ್ಲಲ್ಲಿ 2-2 ಅಡಿ ಬಾಕ್ಸ್ ಗುಂಡಿ ಹೊಡಿಸಿ ಮಣ್ಣು ತುಂಬಿಸಿ ಅದೇ ವಾರ್ಡಿ ನೆಲಕ್ಕೆ ಮಾಡಿ ಹನಿ ನೀರಾವರಿ ಮಾಡಿದ್ವಿ. ಹನಿ ನೀರಾವರಿ ಮಾಡಿದ್ಮೇಲೆ ಏನಾಯ್ತು, ಎಲ್ಲರೂ ಅಲ್ಲಿ ಇವನ ಮಟ್ಟ ಮಾಡಿಸಿದ ಜಾಗದಾಗ ಏನಾಗದು ಅಂದ್ರೆ ಮಣ್ಣು ಮೇಳಿಂದ ತೆಗೆದು ಕೆಳಕ್ಕೆ ಇಳಿಸಿದಾಗ ಅವರು ಜನಗಳ ಏನಾಗವು ಅಂದ್ರೆ ಕೆಳಗಳ ಒಳ್ಳೆ ಉತ್ಕೃಷ್ಟವಾಗಿ ಬೆಳೆಯವು. ಮ್ಯಾಲೆ ತೆಮ್ದಿಂದ ಮಣ್ಣ ತಗ್ಗಿಗಳಿರ್ತಾರಲ್ಲ, ತೆಮ್ದಾಗೆ ಪಿಯೋ ಅಂತಂದ್ ಗಿಡ ಈ ಚೇತರಿಕೆ ಹಾಕದಿಲ್ಲ. ಹಂಗ ಈಗ ನಾನ್ ಮಾಡಿದ್ಮೇಲೆ ಎಲ್ಲರೂ ಜನ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಮಟ್ಟನೆ ಮಾಡಿಸ್ಬಾರ್ದು ತೋಟಗಳ ಈಗ ನೆಲಗಳನ್ನ ಅಂತಂದು ಈಗ ನನ್ನ ಏನ್ ಮಾಡಿದ್ರು ಅದನ್ನೇ ರೂಢಿ ಮಾಡ್ಕೊಂಡ್ರೆ ಈಗ ಜನಗಳು ಮಟ್ಟ ಏನು ಮಾಡಿಸ್ತಾ ಇಲ್ಲ. ಈಗ ಭೂಮಿ ಹೆಂಗ ಅದಗೊಳಿಸ್ಕೊಂಡ್ರೆ? ಭೂಮಿನ ಟ್ರ್ಯಾಕ್ಟರ್ ಅಲ್ಲಿ ಫ್ಲೋ ಹೊಡೆದು ಮತ್ತೆ ಕಲ್ಟಿವೇಟರ್ ಮಾಡಿ ಅದ ಮಾಡಿ 2-2 ಬಾಕ್ಸ್ ಗುಂಡಿ ಹೊಡೆದಿದ್ವಿ ಸರ್. ಗುಂಡಿ ಹೊಡೆದು 10-11 ಪುಟ್ಟಿ ಮಣ್ಣು ತುಂಬಿ 1 ಪುಟ್ಟಿ ತಿಪ್ಪೆ ಗೊಬ್ಬರ ಹಾಕಿ ಅದಕ್ಕೆ ಬಿಟ್ಟು ಒಂದು ವಾರದ ತಕನ ಆಮೇಲೆ ಹನಿ ನೀರಾವರಿ ಮಾಡಿ ಅದಕ್ಕೆ ಬಿಟ್ಟಮೇಲೆ ಅಡಿಕೆ ಗಿಡ ಇಟ್ವಿ ಸರ್. ದಯ ಮಾಡಿ ಅಂದ್ರೆ ಭೂಮಿಗೆ ಅಡಿಕೆ ನೆಡಕ್ಕಿಂತ ಮುಂಚಿತವಾಗಿ ಗೊಬ್ಬರನ ಮಿಶ್ರಣ ಮಾಡಿದ್ರ? ಹ್ಞೂ ಸರ್, ಮಿಕ್ಸರ್ ಅಂದ್ರೆ ಈಗ 2-2 JCP ಅಲ್ಲಿ ಗುಂಡಿ ಹೊಡೆದಿದ್ದಿಲ್ಲ, 10 ಗುಂಡಿಗಳು 8-8 ಹಿಡಿಯವು, 10 ಪುಟ್ಟಿ ಹಿಡಿಯವು. ಆಮೇಲೆ ಏನ್ ಮಾಡ್ತಿದ್ವಿ ಅಂದ್ರೆ 1 ಪುಟ್ಟಿ ತಿಪ್ಪೆ ಗೊಬ್ಬರ ಹಾಕಿ ಅದ್ರ ಮೇಲೆ 1 ಪುಟ್ಟಿ ಮತ್ತೆ ಮಣ್ಣು ಹಾಕ್ತಿದ್ವಿ. ಮಣ್ಣು ಹಾಕಿದಾಗ ಏನ್ ಮಾಡ್ತು ಅಂದ್ರೆ ಈ ಮತ್ತೆ ಅಡಿಕೆಗಳ ನೆಡುವಾಗ ಆ ಮಣ್ಣು ಗೊಬ್ಬರ ಎರಡು ಮಿಕ್ಸ್ ಆಗಿ ಸಿಗವು ಸರ್. ಇದು ಹೊಸ ಪದ್ಧತಿನ ಅಥವಾ ಮುಂಚೆ ಎಲ್ಲರೂ ಮಾಡ್ತಿದ್ರ? ಇಲ್ಲ, ಅದು ನಮಗೆ ಯಾಕಪ್ಪ ಹೊಸ ಪದ್ಧತಿ ಅಂತ ಅಂದ್ರೆ ನನಗೇನ್ ಅನಿಸ್ತು ಅಂದ್ರೆ ಎಲ್ಲರೂ ಅಕ್ಕಪಕ್ಕ ಇದು ಮಾಡಾರು, ಇವ್ನು ಮಟ್ಟ ಮಾಡಿಸಿಲ್ಲ ಏನಿಲ್ಲ, ಇವನು ಗಿಡ ಎದ್ದೇಳದಾನು ತೆಂಬೈದಾವೆ ಅಂತ ಅನ್ನಾರ. ನಾನ್ ನೋಡೋಣ ಏನಾರ ಆಗ್ಲಿ ಅಂತ ಮಾಡಿದ್ವಿ, ಎಲ್ಲರಿಗಿಂತ ಚೆನ್ನಾಗಿ ಬಂತು, ನಮ್ದು ಇಳುವರಿನೂ ಬಂತು, ಚೆನ್ನಾಗಿ ಗಿಡಗಳು ಚೆನ್ನಾಗಿ ಬಂದ್ವು ಸರ್. ನಮಗೆ 4 ವರ್ಷದ 2 ತಿಂಗಳಿಗೆ ನಮ್ಮ ಅಲೆ ಉಸೆ ಹೊಡೆದು ಅಡಿಕೆ ಬಿಡಕ್ಕೆ ಶುರು ಮಾಡಿದ್ವಿ ಸರ್. ಕೆಲವೆಲ್ಲ 10 ವರ್ಷದ ತನಕ 8 ವರ್ಷ ಅಂತಾರೆ, ನಿಮ್ದೇ ಕಷ್ಟ ಬೇಗ? ನಮ್ದು ಏನ್ ಮಾಡಿದ್ವಿ ಅಂದ್ರೆ ಮಟ್ಟ ಮಾಡಿಸಿದ್ದಿಲ್ಲ ಸರ್. ಈಗ ಮಣ್ಣಿನ ಸವಕಳಿ ಏನಾಗಿತ್ತು ಅಂದ್ರೆ ಮ್ಯಾಗಳಿಂದ ನಾವು ಕೆಳಕ್ಕೆ ದೂಕ್ಸಿದ್ದಿಲ್ಲ ಮಣ್ಣ, ಅದೇನಿತ್ತು ಅಲ್ಲೇ ಇತ್ತು. ಆಮೇಲೆ 2 ಬಾಕ್ಸ್ ಗುಂಡಿ ಹೊಡಿಸಿ 8-10 ಪುಟ್ಟಿ ಮಣ್ಣು ತುಂಬಿಸಿ ಮತ್ತೆ ತಿಪ್ಪೆ ಗೊಬ್ಬರ ಹಾಕಿಸಿ ಆಮೇಲೆ ಹನಿ ನೀರಾವರಿ ಮಾಡಿದ್ವಿ. ಅದು ಬಹಳ ಚೆನ್ನಾಗಿ, ಇನ್ನು ಗಿಡ ಕಟ್ಟಕ್ಕಿಂತ ಮುಂಚೆನೆ ಹನಿ ನೀರಾವರಿ ಮಾಡಿ. ಹಂಗ ಆಯ್ ನೀರೇನು ಬಿಡಕ್ಕೆ ಬರ್ತದಿಲ್ಲ, ನಾವು ಆಯ್ ನೀರು ಬಿಡಕ್ಕೆ ಅಂದ್ರೆ ನಮ್ದು ವಾಲ್ಡ್ ಇತ್ತಲ್ಲ, ಹಂಗ ಆಯ್ ನೀರು ಬಿಡಕ್ ಬರೋದಿಲ್ಲ ಅಂತಂದು ಅಡಿಕೆ ಗಿಡ ಇನ್ನು ಇಡಕ್ಕಿಂತ ಮುಂಚೆನೆ ಡ್ರಿಪ್ ಮಾಡಿಸಿದ್ದೆ, ಹನಿ ನೀರಾವರಿ ಮಾಡಿದ್ದೆ ಸರ್. ಏನಕ್ಕೋಸ್ಕರ ಅಷ್ಟೊಂದು ಮುಂಚೆ ಎಲ್ರಿಗೂ ಫಸ್ಟ್ ಆಯ್ ನೀರೆಲ್ಲ ಬಿಡ್ತಾರೆ? ನೀವು ನೆಟ್ ಮೇಲೆ ಡ್ರಿಪ್ ಮಾಡಿಸ್ಬೇಕು ಮುಂಚಿತವಾಗಿ, ನಿಮ್ಗೆ ಆ ಐಡಿಯಾ ಹೇಗ್ ಬಂತು? ಭೂಮಿ ಒಂದ್ ಸಮತಟ್ಟಿದ್ದಿಲ್ಲ ಸರ್, ಹಂಗಾಗಿ ಅದು ವಾರ್ಡಿ ಇತ್ತಲ್ಲ, ಹಂಗಾಗಿ ಫಸ್ಟ್ ಗೆ ಈಗ ಮತ್ತೆಲ್ಲರೇ ಮಳೆಗಾಲದಾಗೆ ಮಳೆ ಎಲ್ಲರೂ ಹೋಗ್ತು ಅಂದ್ರೆ ಗಿಡ ನೆಟ್ಟರೆ ಸರಿಯಾಗಲ್ಲ ಅಂತಂದು ಫಸ್ಟ್ ಗೆ ಅದನ್ನೆಲ್ಲ ಕರೆಕ್ಟ್ ಆಗಿ ಲೈನ್ ಇಷ್ಟೇ ಗಿಡಕ್ಕೆ ಅಂದು 60 ಗಿಡಕ್ಕೆ ಅಂತಂದು ಎಲ್ಲ ಇದನ್ನ ಮಾಪ್ ಮಾಡ್ಕೊಂಡು ಹನಿ ನೀರು ಮಾಡ್ಕೊಂಡು ನೀರ್ ಬಿಟ್ಕಂತಾನೆ ಗಿಡ ಇಟ್ಟಿ ಸರ್. ಯಾಕಪ್ಪ ಅಂದ್ರೆ ಮಣ್ಣು ಆಯ್ ನೀರ್ ಬಿಟ್ಟಾಗ ಏನಕತ್ತೆ ಅಂದ್ರೆ ಒಂದ್ ಸಾಲಿಗೆ ಹೋದ್ರೆ ಇನ್ನೊಂದ್ ಸಾಲಿಗೆ ಹೋಗೋದಿಲ್ಲ, ಸಮತಟ್ಟಿದ್ದಿಲ್ಲ ನೆಲ. ಹಂಗಾಗಿ ಫಸ್ಟ್ ಹನಿ ನೀರಾವರಿ ಮಾಡ್ಕೊಂಡು ಆಮೇಲೆ ಫಸ್ಟ್ ಬೋರಿನ ನೀರ್ ನೋಡ್ಕೊಂಡು ಆಮೇಲೆ ಗಿಡ ಇಟ್ಟೆ ಸರ್ ನಾನು. ಇದಕ್ಕೆಲ್ಲ ಮುಂಚಿತವಾಗಿ ಬೋರ್ ಹಾಕ್ಸಿದ್ರಿ? ಹ್ಞೂ ಸರ್, ಮುಂಚಿತವಾಗ್ಲೇ ಬೋರ್ ಹಾಕ್ಸಿ ಎಲ್ಲ ವ್ಯವಸ್ಥಿತ ಮಾಡ್ಕೊಂಡೇ ಗಿಡ ಮಾಡಿದ್ದೆ ಸರ್ ನಾನು. ಅಂದ್ರೆ ಈ ಪ್ರೋಸೆಸ್ ಹಿಡಿಯೋಕೋ ವರ್ಷ ಹಿಡಿದಿದೆ? ಇಲ್ಲ ಸರ್, ಒಂದ 6 ಮಂತ್ ಅಲ್ಲಿ ಎಲ್ಲ ಮುಗಿಸ್ಬಿಟ್ಟಿವಿ ಸರ್. 6 ತಿಂಗಳಲ್ಲಿ ಎಲ್ಲ ಮುಗಿತು. ಅಡಿಕೆ ಗಿಡ ರೆಡಿ ಆಯ್ತು, ಭೂಮಿನೂ ರೆಡಿ ಆಯ್ತು, ದಾಯ ಎಷ್ಟಡಿ ದಾಯ ಮಾಡಿದ್ರಿ? ನಮ್ದು 8 ಅಡಿ, ಹಿಂಗೆ 8.12 ಇಟ್ಟಿದೆ ಸರ್. ಏನಕ್ಕೋಸ್ಕರ? ಅದು ಗಿಡ ನಮ್ದು 1.75 ಎಕರೆ ಇರೋದ್ರಿಂದ ಸ್ವಲ್ಪ ಗಿಡನ ಜಾಸ್ತಿ ಕುತ್ಕೊಂಡ್ಲಿ ಅಂತಂದು. ಆಮೇಲೆ ಬಹಳ ಈ ಅಗಲ ಇದ್ರೆ ಮತ್ತೆ ಈ ಅಷ್ಟು ಇಳುವರಿ ಬರಲ್ಲ ಅಂತಂದ್ರು. ಆಮೇಲೆ ಒಬ್ಬೊಬ್ರೆ ದಾಯ ಕಡಿಮೆ ಆದ್ರೆ ಇಳುವರಿ ಬರಲ್ಲ ಅಂದ್ರು. ನೋಡೋಣ ಅಂತಂದು 8.81 ಸೈಡ್ ಮಾಡಿದ್ವಿ, ಇನ್ನೊಂದು 8.12 ಮಾಡಿದ್ವಿ, ಒಳ್ಳೆ ಇಳುವರಿ ಬರ್ತೈತೆ ಸರ್. ಕೆಲವರೆಲ್ಲ 9-9 ಅಡಿ ಇಡ್ತಾರೆ. 9-9 ಅಡಿ ಆದ್ರೆ ನೆಲ ಬಹಳ ಜಾಸ್ತಿ ಆಗುತ್ತೆ ಸರ್, ಇಳುವರಿ ಎಲ್ಲ ಸೇಮ್ ಇರುತ್ತೆ ಸರ್. ಆದ್ರೆ 7-7 ಮಾಡಿದ್ರೆ ಇಳುವರಿ ಕಡಿಮೆ ಆಗುತ್ತೆ, 8-8 ಆದ್ರೆ ಏನಾಗಲ್ಲ ಸರ್ ಇಳುವರಿಗೆ. ಅಂದ್ರೆ ಅವ್ರ ಮಧ್ಯದಲ್ಲಿ ಟ್ರ್ಯಾಕ್ಟರ್ ಎಲ್ಲ ಹೋಗ್ ಜಾಗ ಮಧ್ಯೆ ನಾವು ಮಧ್ಯೆ ಬಿಟ್ಕೊಂಡಿಲ್ಲ ಸರ್. ಅದು ನಮ್ದು ಅಲ್ಲ 1 ಎಕರೆ ಒಂದ್ ತಕ್ಕಿದೆ, 1 ಎಕರೆ ಇರೋದ್ರಿಂದ 1 ಸೈಡ್ ಬಿಟ್ಕೊಂಡಿವಿ ಸರ್ ದಾರಿಯ. ಹಂಗಾಗಿ ಏನು ಸಮಸ್ಯೆ ಆಗಲ್ಲ ಸರ್. ಗಿಡ ನೆಟ್ರಿ, ಅದ್ರ ಒಂದೊಂದು ಗಿಡಕ್ಕೆ ಯಾವ ರೀತಿ ನಿರ್ವಹಣೆ ಆ ತರ ಮಾಡ್ತಾ ಇದ್ರಿ? ನಿರ್ವಹಣೆ ಏನು ಸರ್, ಈಗ ಆದಷ್ಟು ಈಗ ಒಂದ ಮಳೆಗಾಲ ಬರ್ತೈತಿ ಅಂತಂದಾಗ ಏನ್ ಮಾಡ್ತಿದ್ವಿ ಅಂದ್ರೆ ಅದನ್ನೆಲ್ಲ ಇದನ್ನ ಟ್ಯಾಕ್ಟ್ರಿ ಎಲ್ಲ ಕಲ್ಟಿವೇಶನ್ ಮಾಡಿಸಿ ಅದನ್ನ ಸುತ್ತಾರಿರೋದ ಹುಲ್ಲೆಲ್ಲ ಕೆತ್ತಿಸಿ ಎಲ್ಲ ಪಾತೆ ಮಾಡಿಸಿ ಇಲ್ಲ ಒಂದ್ ಪುಟ್ಟಿ ಮಣ್ಣಿನ ಗೊಬ್ಬರ ಹಾಕಿದ್ವಿ, ಆಮೇಲೆ 2 ವರ್ಷಕ್ಕೊಂಪಟ್ಟು ತಿಪ್ಪೆ ಗೊಬ್ಬರ ಹಾಕೋದು ಎಲ್ಲ ಮಾಡ್ಕೊಂತ ಬರ್ತಿದ್ವಿ ಸರ್. ಆಮೇಲೆ ಬಾಳೆ ಬೇರೆ ಹಾಕಿದ್ವಿ ಫಸ್ಟ್ ಗೆ ಸ್ಟಾರ್ಟಿಂಗು, ಬಾಳೆನೂ ಒಳ್ಳೆ ಚೆನ್ನಾಗಾಯ್ತು. ಬಾಳೆ ಅವಾಗಲೂ ಅಡಕೆ ಗಿಟ್ಟ ನೆಟ್ಟ ಒಂದ ತಿಂಗಳಲ್ಲೇ ಬಾಳೆನೂ ಬೆಳೆದಿದ್ವಿ ಸರ್. ಅವಾಗ ಯಾವ ಸಮಯದಲ್ಲಿ ಅಡಕೆನ ತಾವು ಕೃಷಿ ಮಾಡಿದ್ದು, ಯಾವ ಸಮಯದಲ್ಲಿ ಹಾಕಿದ್ರೆ ಒಳ್ಳೇದು ಅಂತ? ಆಗಸ್ಟ್ ತಿಂಗಳ ಇದೇ ಏನು ಇದು ಆಗಸ್ಟ್ ತಿಂಗಳಿದೆಯೋ ಆಗಸ್ಟ್ ಫಸ್ಟ್ ಲೇ ಹಾಕಿದ್ವಿ ಸರ್. ಅವಾಗ ನಾವು ಆಗಸ್ಟ್ ಅಲ್ಲೇ ಚೆನ್ನಾಗಿ ಸರ್ ಒಳ್ಳೆ ಇಳುವರಿ ಗಿಡನು ಕೂರ್ತವೆ. ಮಳೆಗಾಲಕ್ಕೆ ಸಿಗ್ತಾವ ಅಡಕೆ ಗಿಡಗಳು ನಮಗೆ. ಡಿಸೆಂಬರ್ ತನಕ ಏನು ಅಷ್ಟು ಸಮಸ್ಯೆ ಅನ್ಸಲ್ಲ ನೀರಿಂದು, ಅಷ್ಟೊತ್ತಿಗೆ ಗಿಡ ಬೇರ್ ಬಿಟ್ಕೊಂಡು ಆ ಕಡೆ ಕಡೆ ಬೇರ್ ಹೊಂದ್ಕೊಂಡು ಗಿಡ ಹತ್ತಿರ್ತವೆ. ಅಂದ್ರೆ ಬಾಳೆ ಮಧ್ಯದಲ್ಲಿ ಹಾಕಿಸಿದಾಗ ಅಡಕೆಗೆ ಸ್ವಲ್ಪ ತೊಂದರೆ ಆಗುತ್ತೆ, ನೆರಳು ಬಿದ್ರೆ ಬರಲ್ಲ, ಗಣ್ಗಳು ಸ್ವಲ್ಪ ಅಂತರದಲ್ಲಿ ವ್ಯತ್ಯಾಸ ಆಗುತ್ತೆ, ನೀವೇನಾದ್ರು ಆತರ? ಇಲ್ಲ, ನಮ್ದು ಅದು ಪ್ರಯೋಗ ಆಗಿತ್ತು ಸರ್. ಅದು ಒಂದು ಎಕರೆಯಲ್ಲಿ ಏನಾಯ್ತು ಅಂದ್ರೆ ಬಾಳೆ ಒಂದ್ ಸ್ವಲ್ಪ ಫೇಲ್ ಆಯ್ತು. ಫೇಲ್ ಆಗಿತ್ತು ತೋಟದಲ್ಲಿ, ಬಾಳೆ ಫೇಲ್ ಆಗಿತ್ತು ತೋಟದಲ್ಲಿ ಅಡಕೆ ಗಿಡ ಬಹಳ ಚೆನ್ನಾಗಿ ಬಂದ್ವು ಸರ್. ಇಲ್ಲಿ ಏನಾಯ್ತು, ಇಲ್ಲೊಂದು 3/4 ಎಕರೆ ಇರೋದ್ರಲ್ಲಿ ಏನಾಯ್ತು ಮಣ್ಣು ಇದು ಬಾಳೆ ಏನಾಯ್ತು ಬಹಳ ಎತ್ತರ ಬೆಳೆದ್ಬಿಡ್ತು, ಹಂಗಾಗಿ ಅಡಕೆ ಗಿಡಗಳು ಗಣ್ಣು ಬಹಳ ಎತ್ತರ ಆಗ್ಬಿಟ್ಟು ಅದೊಂದ್ ಸ್ವಲ್ಪ ನಮಗೆ ಅವಾಗ ಒಂದ್ ಸ್ವಲ್ಪ ಎಫೆಕ್ಟ್ ಆಗಿ ಅನುಭವ ಅದ್ರದ್ದು ಆಯ್ತು ಸರ್. ಆಮೇಲೆ ಇನ್ನಿದ್ದರಿಗೆಲ್ಲ ಏನ್ ಮಾಡಕ್ ನಿಂತ್ಕೊಂಡ್ವಿ, ಈ ಇತ್ತಿತ್ತಲಾಗೆ ನಮ್ದು ಅನುಭವ ಆದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಬಾಳೆ ಒಂದು ಸೈಡ್ ಇಂದ ಹಾಕ್ಬಿಡ್ರಿ, ಸಾಲ್ ಬಿಟ್ಟು ಸಾಲ ಹಾಕ್ರಿ ಅಂತಂದು ಬೇರೆಯವರಿಗೆ ಈಗ ಅದನ್ನ ಹೇಳ್ತದೀವಿ ಸರ್. ಸಾಲ್ ಬಿಟ್ಟು ಸಾಲ ಹಾಕಿದ್ರೆ ಒಂದ್ ಸ್ವಲ್ಪ ಬಯಲಾಗಿರುತ್ತೆ, ಅವಾಗ ಅಡಕೆ ಗಿಡಗಳು ಚೆನ್ನಾಗಿ ಎದ್ದಾಳ್ತವೆ ಅಂತ. ಬಾಳೆ ಕೃಷಿ ಅಂದ್ರೆ ಅಡಿಕೆ ಕೃಷಿ ಮಾಡಿದ್ರಿ, ಅವೆರಡರ ನಮ್ ನಡುವೆ ಎಲ್ಲೂ ಕಳೆ ಅಂತ ಬಂದೇ ಬರುತ್ತೆ, ಆ ಕಳೆ ನಿರ್ವಹಣೆಯಲ್ಲಿ ಯಾವ ರೀತಿ ಮಾಡುದು? ಕಳೆ ನಿರ್ವಹಣೆ ಎಲ್ಲ ಏನ್ ಮಾಡಿದ್ವಿ ಅಂದ್ರೆ ಫಸ್ಟ್ ಗೆಲ್ಲ ಈ ಕಳೆನಾಶಕನ ಹೊಡೆಯಕ್ಕೆ ಅಂತ ನಿಂತ್ಕೊಂಡ್ವಿ ಸರ್. ಕಳೆನಾಶಕ ಹೊಡೆಯಕ್ ನಿಂತ್ಕೊಂಡಾಗ ಏನಾಗ್ಬಿಡ್ತು, ಅಡಿಕೆ ಗಿಡಗಳಿಗೆ ರೋಗ ಏನಾಗ್ಬಿಡ್ತು, ರೋಗ ಶುರು ಆಗ್ಬಿಡ್ತು. ಫಸ್ಟ್ ಗೆಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ನಾವು ತೋಟ ಮಾಡಿದ ತರದಲ್ಲಿ ಒಂದು 4-5 ವರ್ಷ ಬರೀ ಟ್ರ್ಯಾಕ್ಟರ್ ಕಲ್ಟಿವೇಟರ್ ಮಾಡ ಹೊಡೆಯೋದು, ಆಮೇಲೆ ಕುಂಟೆ ಅರಗದು ಅದನ್ನ ಮಾಡ್ತಿದ್ವಿ. ಆಮೇಲೆ ಏನಾಗ್ಬಿಡ್ದು ಈಗ ಅಕ್ಕಪಕ್ಕ ಎಲ್ಲರ ಕೈ ಅದನ್ನ ಎಲ್ಲಿ ಮಾಡ್ಕೊಂತ ಕೂತಾಳ್ತಿ ಅಂತಂದು ಈ ಎಲ್ಲ ಕಳೆನಾಶಕ ಸಿಂಪರಣೆ ಮಾಡಕ್ ನಿಂತ್ಕೊಂಡ್ರು. ಅದರಿಂದಲೂ ಯಾವಾಗ ರೋಗ ಶುರುವಾದು ಈಗ ಅದನ್ನ ಬಿಟ್ಟು ಈಗ ಬ್ರಷ್ ಕಟರ್ ಮಿಷಿನ್ ನಲ್ಲಿ ಹುಲ್ಲು ಹೊಡೆಯೋದು ಅದನ್ನ ಸಾವಯವ ಪದ್ಧತಿ ಮಾಡಕ್ ನಿಂತ್ಕೊಂಡ್ವಿ ಸರ್. ಈಗ ಎಲ್ಲ ಅಂದ್ರೆ ರಾಸಾಯನಿಕ ಪದ್ಧತಿ ಸಂಪೂರ್ಣ ನಿಲ್ಸಿದ್ರ ಅಥವಾ ಯಾವ ತರ? ಈಗ ಒಂದ 2 ವರ್ಷ ಆಯ್ತು ಸರ್ ನಿಲ್ಸಿದೀವಿ ಸರ್ ಪೂರ್ತಿ. ಈಗ ಓದ್ನೇ 2 ವರ್ಷ ಆಯ್ತು ಈಗ ರಾಸಾಯನಿಕ ಗೊಬ್ಬರ ನಿಲ್ಸಿ, ಈಗ 1 ವರ್ಷ ಆಯ್ತು ಸರ್ ಇದನ್ನ ಕಳೆನಾಶಕ ಹೊಡೆಯೋದ್ ಬಿಟ್ಟು ಪೂರ್ತಿ ನಿಲ್ಸಿದ್ವಿ ಸರ್. ಅಂದ್ರೆ ಕಳೆನಾಶಕ ಹೊಡೆಯೋದ್ ನಿಲ್ಸದ್ಮೇಲೆ ಯಾವ ರೀತಿ ಬೆಳೀತದೆ ಈಗ ನಿಮ್ಮ ತೋಟ? ಅದಕ್ಕೂ ಇದಕ್ಕೂ ಬಹಳ ಡಿಫ್ರೆನ್ಸ್ ಐತೆ ಸರ್. ಒಂದ 3-4 ಕ್ವಿಂಟಲ್ ಅಡಿಕೆ ಹೆಚ್ಚು ಇಳುವರಿ ಜಾಸ್ತಿ ಆಗಿದೆ ಸರ್. ಈಗ ಕಳೆನಾಶಕ ರಾಸಾಯನಿಕ ಗೊಬ್ಬರ ಬಿಟ್ಮೇಲೆ 3-4 ಕ್ವಿಂಟಲ್ ಗೊಬ್ಬರ ಇದು ಅಡಿಕೆ ಇಳುವರಿ ಜಾಸ್ತಿ ಆಗಿದೆ ಸರ್. ಆಮೇಲೆ ರೋಗನು ಹತೋಟಿ ಬಂದಿದೆ. ಅಡಿಕೆ ನೆಟ್ಟಿದಾದ್ಮೇಲೆ ಭೂಮಿಯ ಫಲವತ್ತತೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಯಾವ ರೀತಿ ಕಾಪಾಡ್ಕೊಂಡು ಯಾವ ರೀತಿ ಮಾಡ್ತಾ ಇದ್ರ ನಿರ್ವಹಣೆ ಎಲ್ಲ, ಭೂಮಿ ನಿರ್ವಹಣೆ? ಭೂಮಿ ನಿರ್ವಹಣೆ ಏನ್ ಮಾಡ್ತಿದೀವಿ ಅಂದ್ರೆ ಸುತ್ತಾರ್ಲು ನೀರು ನಮ್ಮ ಬೇರೆ ಹೊಲದಗಳ ನೀರು ಏನ್ ಮಾಡಕ್ ಅಂದ್ರೆ ನಮ್ಮ ಹೊಲದಾಗ ಬರ್ದಂಗೆ ಆ ಕಡೆ ಈ ಕಡೆ ಒಂದ್ ಸೈಡ್ ಬರೋದು ಏನ್ ಮಾಡ್ತಿದ್ವಿ ಅಂದ್ರೆ ಒಂದ್ ಸೈಡ್ ಡ್ರಂಚ್ ಮಾಡಿ ಬಿಡ್ತಿದ್ವಿ. ನಮ್ ಬೇರೆ ಹೊಲದಗಳಿಂದ ನಮ್ಮ ಹೊಲಕ್ಕೆ ನೀರು ಬರ್ದಂಗೆ ಮತ್ತೆ ಮಣ್ಣು ಸವಕಳಿ ಆಗದಂಗೆ ಏನ್ ಮಾಡ್ತೀವಿ ಅಂದ್ರೆ ವರ್ಷಕ್ಕೊಂಬಟ್ಟು ಕಲ್ಟಿವೇಶನ್ ಮಾಡಿ ಕೈ ಬಿಡ್ತೀವಿ ಸರ್. ಅಷ್ಟು ಬಿಟ್ರೆ ಮತ್ತೆ ಅದನ್ನ ನೀರು ಮತ್ತೆ ನಮ್ದು ಜಾಸ್ತಿ ಎತ್ತಲಗೂ ಬೇರೆ ಹೋದಂಗೆ ಏನ್ ಮಾಡಿದೀವಿ ಅಂದ್ರೆ ಕೆಳಮಕ್ಕೆ ಒಂದು ಎತ್ತರವಾಗಿ ಬದಾಕ್ಸಿದ್ವಿ. ಅವೇನೇ ಬಂದ್ರು ನೀರು ಅಲ್ಲಿ ನಿಂತು ಹತ್ತಿ ಹೋಗಬೇಕು ಬದುಗಳ, ಹಂಗಾಗಿ ಮಣ್ಣು ಸವಕಳಿ ಆಗದಂಗೆ ಮಾಡಿದ್ವಿ ಸರ್. ಅಂದ್ರೆ ಆ ರೀತಿ ಇದ್ದಾಗ ತೋಟ ಯಾವಾಗ್ಲೂ ಹಚ್ಚ ಹಸಿರು ತರ ಕಾಣುತ್ತೆ? ಹ್ಞೂ ಸರ್, ಹಚ್ಚ ಹಸಿರು ತರನೇ ಇರುತ್ತೆ ನಮ್ದು. ಅತಿ ನಾವು ಕೆಳಗೇನು ಬದ ಇಲ್ಲಪ್ಪ ಅಂದ್ರೆ ಅಲ್ಲಿ ಕೊರಕ್ಲು ಬಿದ್ದು ಏನ್ ಮಾಡ್ತೇವೆ ಅಂದ್ರೆ ಆ ಕಡೆ ಈ ಕಡೆ ಬೇರೆಲ್ಲ ಕಿತ್ಕೊಂಡಂಗೆ ಮಣ್ಣು ಸವಕಳಿ ಆಗಿ ಆಮೇಲೆ ನಮ್ಮ ಇದ್ದದ ನಮ್ಮ ತೋಟದಲ್ಲಿ ಇದ್ದಂತ ಫಲವತ್ತತೆ ಎಲ್ಲ ಕಿತ್ಕೊಂಡು ಹೋಗಿ ಏನಾಗಿರುತ್ತೆ ಅಂದ್ರೆ ತಗ್ಗಿರೋಂತ ಪ್ರದೇಶಗಳಿಗೆ ಹೋಗಿ ನಿಂತ್ಕೊಂಡು ಅವರಿಗೆ ಒಳ್ಳೆ ಎತ್ತರಕೃಷ್ಟಿ ಆಗುತ್ತೆ, ನಮಗೆ ಒಂದ್ ಸ್ವಲ್ಪ ಲಾಸ್ ಆಗುತ್ತೆ ಸರ್. ಮಣ್ಣಿನ ಸವಕಳಿ ಆಗ್ಬಿಡುತ್ತೆ ಸರ್. ಈ ವಾಲ್ಡ್ ಇರೋದ್ರಿಂದ ಅತಿ ಹೆಚ್ಚು ಮಳೆ ಆದಾಗ ಏನಾಗುತ್ತೆ, ವಾಲ್ಡ್ ಇರೋದ್ರಿಂದ ಏನ್ ಮಾಡುತ್ತೆ ಅಂದ್ರೆ ನಾವೇನ್ ಮಾಡ್ತೀವಿ ಈ ಟೈಮ್ ನಲ್ಲಿ ಯಾವುದೇ ಕಾರಣಕ್ಕೂ ಕಲ್ಟಿವೇಶನ್ ಮಾಡಲ್ಲ. ಡಿಸೆಂಬರ್ ಎಂಡ್ ಟೈಮ್ ನ ಕಲ್ಟಿವೇಶನ್ ಮಾಡಿದಾಗ ಏನಾಗುತ್ತೆ, ಮಳೆ ಕಡಿಮೆ ಆಗಿರುತ್ತೆ. ಮಸ್ಟ್ ನಮಗೆ ನೆಕ್ಸ್ಟ್ ನೀರು ಬಿಡಕ್ ಏನಾಗುತ್ತೆ, ಡ್ರಿಪ್ಪಿನ ಹನಿ ನೀರಾವರಿ ಬಳ್ಳಿ ಎಳ್ಕೊಳಕ್ಕೆ ಅದಕ್ಕೆಲ್ಲ ನಮಗೆ ಕಲ್ಟಿವೇಶನ್ ಮಾಡಿದಾಗ ಅನುಕೂಲ ಆಗುತ್ತೆ, ಭೂಮಿನೂ ಅದವಾಗಿ ನೀರು ಎಳ್ಕೊಳತ್ತೆ. ಇದ್ರ ಜೊತೆಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಕಾಣುತ್ತಿದೆ, ಅದನ್ನೆಲ್ಲ ಯಾವ ರೀತಿ ನಿರ್ವಹಿಸ್ತೀರಾ? ಏನ ಸರ್, ಈಗ ಕೂಲಿ ಕಾರ್ಮಿಕರ ಸಮಸ್ಯೆ ಅತಿ ಹೆಚ್ಚಾಗಿ ಕಾರಣದಿಂದ ನಾವೇನ್ ಮಾಡ್ತೀವಿ, ಆದಷ್ಟು ಈಗ ಅದ್ರಾಗಿಂದಲೇ ರಾಸಾಯನಿಕ ಗೊಬ್ಬರ ಹಾಕೋದಿಲ್ಲ ಏನಿಲ್ಲ. 1 ವರ್ಷಕ್ಕೆ ಒಂದ್ ಟೈಮ್ ಅಂತಂದಾಗ 2 ವರ್ಷಕ್ಕೆ ಒಂದ್ ಟೈಮ್ ಇದನ್ನ ಸಗಣಿ ಗೊಬ್ಬರ ಹಾಕೋದಾಯ್ತಲ್ಲ, ಗುಣಿಗೆ ಇಷ್ಟು ಅಂತಂದು ಗುತ್ತಿಗೆ ಕೊಟ್ಬಿಡ್ತೀವಿ. ಗುತ್ತಿಗೆ ಕೊಟ್ಟಾಗ ಏನಾಗುತ್ತೆ, ಎಕರೆ ಮೇಲೆ ಗಿಡಕ್ಕೆ ಇಷ್ಟು ಅಂತ ಕೊಟ್ಟಾಗ ಅವರು ಟ್ರ್ಯಾಕ್ಟರ್ ತಂದು ಗೊಬ್ಬರ ಕಟ್ಟಿರ್ತಾರೆ, ಅವರೇ ಗುಣಸೊತ್ತು ಮಾಡಿ ಗೊಬ್ಬರ ಹಾಕೊಂಡು ಮತ್ತೆ ಅದನ್ನ ಮುಚ್ಚಿ ಹೋಗ್ತಾರೆ. ಹಂಗಾಗಿ ನಮಗೇನು ಅಷ್ಟು ಅನ್ಸಲ್ಲ. ಆಮೇಲೆ ಇನ್ನು ಸಣ್ಣ ಪುಟ್ಟ ಕೆಲಸಗಳನ್ನ ನಾವೇ ಆದಷ್ಟು ಮಾಡ್ಕೊಂತೀವಿ. ನೀರು ಬಿಡೋದ್ರಿಂದ ಹಿಡಿದು ಡ್ರಿಪ್ ಹೊಳಿಸುತ್ತದು, ಡ್ರಿಪ್ ಎಳೆಯೋದ್ರಿಂದ ಹಿಡಿದು ಸಣ್ಣ ಪುಟ್ಟ ಏನೇ ತೋಟದಲ್ಲಿದ್ರು ಈ ಬ್ರಷ್ ಕಟರ್ ಮಿಷಿನ್ ಅವನ್ನೆಲ್ಲ ನಾವೇ ಸ್ವಂತಾಗಿ ನಾವೇ ಹೊಡ್ಕಂತೀವ. ಹಂಗಾಗಿ ಅಷ್ಟು ಸಮಸ್ಯೆ ಅಂತಂದು ಅನ್ಸರ್ತಾ ಇಲ್ಲ ಸರ್. ಅಂದ್ರೆ ಕೂಲಿ ಕಾರ್ಮಿಕರ ಸಮಸ್ಯೆ ನಿಮ್ಗೆ ಎದುರಾಗಿಲ್ಲ ಸರ್? ಕೂಲಿ ಸಹ. ಆಮೇಲೆ ಅಡಿಕೆನ ಏನ್ ಮಾಡ್ತಿದೀವಿ ಅಂದ್ರೆ ಈಗ ಒಂದು 3 ವರ್ಷಕ್ಕಿಂತ ಮಾಡ್ತಿದ್ವಿ ಮನೆಯಲ್ಲಿ ಸಣ್ಣ ಮಕ್ಕಳಿರೋದ್ರಿಂದ. ಈ ವರ್ಷ ಮಾತ್ರ ಅಡಿಕೆಯ ಗುತ್ತಿಗೆ ಕೊಟ್ಟಿದ್ದೀನಿ ಸರ್. ಹಂಗೆ ಹಂಗಾಗಿ ಖರ್ಚಿನ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಖರ್ಚು ಬೀಳುತ್ತೆ ಒಂದು ಎಕರೆಗೆ? ಒಂದು ಎಕರೆಗೆ ಖರ್ಚು ಅಂದ್ರೆ ಸರ್ ಫಸ್ಟ್ ಟೈಮ್ ಏನಾಯ್ತು ಅದೇ ಇನ್ವೆಸ್ಟ್ಮೆಂಟ್ ಸರ್. ಆಮೇಲೆ ಏನೋ ಅಷ್ಟು ಖರ್ಚು ಅಂತಂದು ಅನ್ಸಲ್ಲ ಸರ್. ಏನಾದ್ರು ಮೋಟ್ರು ಅವೆಲ್ಲ ಸುಟ್ಟಾಗ ಒಂದ್ ಸ್ವಲ್ಪ ಖರ್ಚು ಬರುತ್ತೆ. ಆಮೇಲೆ ಅದ್ ಬಿಟ್ರೆ ಬೇರೆ ಏನು ಅಂತ ಖರ್ಚು ಅಂತಂದು ಅಡಿಕೆದ್ರ ಬಗ್ಗೆ ಏನು ಅನ್ಸಲ್ಲ ಸರ್. ಏನು 2 ವರ್ಷಕ್ಕೊಮ್ಮೆಪಟ್ಟು ಇದನ್ನ ಗೊಬ್ಬರ ಹಾಕ್ಸ್ತೀವಿ, ತಿಪ್ಪೆ ಗೊಬ್ಬರನ. ಆಮೇಲೆ ವರ್ಷಾಲು ಪುಟ್ಟಿ ಮಣ್ಣಂತೂ ಹಾಕ್ಸೆ ಹಾಕ್ಸ್ತೀವಿ ಸರ್. ಅದಂತೂ ಕಂಪಲ್ಸರಿ. ಏನ್ ಮಾಡಿದ್ರು ಮಣ್ಣಂತೂ ಹಾಕ್ಸೆ ಹಾಕ್ಸ್ತೀವಿ. ಅದೇ ಖರ್ಚು ಸರ್ ಇರೋದು. ಅದು ಏನು ಅಂದ್ರೆ ಒಂದು ಈಗ ಹೋದ ಸರಿ ಈಗ ಮೊನ್ನೆ ಹಾಕ್ಸಿದ್ವಿ, ಈಗ 1000 ಗುಣಿಗೆ 8 ಲೋಡ್ ಗೊಬ್ಬರ ಅಂತಂದ್ರೆ ಹಾಕ್ಸಿದ್ವಿ 8 ಲೋಡ್ ಗೊಬ್ಬರ. ಅದು ಬೇರೆ ಕಡೆಯಿಂದ ಅಂದ್ರೆ ಹರಿಹರದಿಂದ ಆ ಕಡೆಯಿಂದ ತಂದಿದ್ವಿ. 7,500 ರೂಪಾಯಿ ಒಂದು ಲೋಡ್ ತರಿಸಿದ್ವಿ. ಮತ್ತೆ ಅದಕ್ಕೆ ಇಲ್ಲಿ ಗುಣೆ ಮಾಡಿ ನಾವು ಪಾತೆ ಮಾಡಿ ಹಾಕೋದಕ್ಕೆ 12 ರೂಪಾಯಿ ಒಂದು ಗುಣೆ ಇಸ್ಕೊಂಡ್ರು. ಅದೇ ಖರ್ಚಾಗತ್ತೆ ಸರ್. ಒಂದು 50,000 ಖರ್ಚು ಬೀಳ್ಬೋದು. ಎಲ್ಲ ಓದಿನ ಸರಿದೆ ನಮ್ದು ಹಾಕ್ಸಿದ್ದೆ ಎಲ್ಲ ಸೇರ್ಕೊಂಡ್ ಮತ್ತೆ ಒಂದು ಪುಟ್ಟಿ ಮಣ್ಣು ಏರಿಸಿದ್ದೆ. ಹೆಚ್ಚು ಕಡಿಮೆ 95-1 ಲಕ್ಷ ರೂಪಾಯಿ ಖರ್ಚು ಬಂತು ಸರ್. ಬಾಳೆ ಕೃಷಿ ಅದನ್ನ ಯಾವ ರೀತಿ ಮಾಡಿದ್ರೆ ಅದು ಎಲ್ಲಿಂದ ತಂದ್ರಿ ಬೀಜ? ಬಾಳೆ ಕೃಷಿನೂ ಸರ್ ನಮ್ಮ ಹಿರೇಮಳಲ್ಲೇ ನಮ್ಮ ಅಮ್ಮರ ತಮ್ಮರ ಮನೆಯಲ್ಲಿ ಹಾಕಿದ್ರು. ಹಂಗಾಗಿ ಅವರಲ್ಲೇ ತಗೊಂಬಂದ್ವಿ. ಅದರಲ್ಲೂ ಒಳ್ಳೆ ಆದಾಯ ಬಂತು ಸರ್. ಲಾಸ್ಟ್ಗೆ ಅಂತಂದಾಗ ಒಂದು ತೋಟ ಏನ್ ಚೆನ್ನಾಗಿಲ್ಲದ್ದು ಅದ್ರಾಗೆ ಗಿಡ ಚೆನ್ನಾಗಿ ಬಂದ್ವು. ಅದರಲ್ಲಿ ಬಾಳೆ ಒಂದ್ ಸ್ವಲ್ಪ ಕೈ ಕೊಡ್ತು. ಇನ್ನೊಂದು 1/4 ಎಕರೆಯಲ್ಲಿ ಗಿಡ ಗಣ್ಣು ಜಾಸ್ತಿ ಹತ್ರ ಅದು ಬಾಳೆ ಒಳ್ಳೆ ಇಳುವರಿ ಬಂತು ಸರ್. 18 ಕೆಜಿ ತಕ ಬಂತು. ಅದೇನಾಗ್ಬಿಡ್ತು ಗಿಡ ಎಫೆಕ್ಟ್ ಆಗ್ಬಿಡ್ತು ಅಡಿಕೆ ಗಿಡ. ಹಂಗಾಗಿ ಯಾವ್ದು ಹಾಕಿದ್ರಿ ಬಾಳೆ? ಬಾಳೆ ಏಲಕ್ಕಿ ಬಾಳೆ ಹಾಕಿದ್ವಿ ಸರ್. ಏಲಕ್ಕಿ ಬಾಳೆ ಅಲ್ಲೇ ಇತ್ತ. ಹಂಗಾಗಿ ಕುನ್ನೆ ಬಕ್ಕಂಬಂದು ಮತ್ತು ಅದಕ್ಕೆ 2 ಬಾಕ್ಸ್ ಪುಂಡಿ ಹೊಡೆದು ಮತ್ತೆ ಅದಕ್ಕೆ 6-7 ಪುಟ್ಟಿ ಮಣ್ಣು ತುಂಬಿ ಅದಕ್ಕೂ ತಿಪ್ಪೆ ಗೊಬ್ಬರ ಹಾಕಿ ಮಾಡಿದ್ವಿ ಸರ್. ಅದಕ್ಕೂ ಅಡಿಕೆ ಇಳುವರಿ ಎಷ್ಟು ಬಂತು ತಮ್ಗೆ? ನಮ್ದು 8-9 ಕ್ವಿಂಟಲ್ ಇಳುವರಿ ಬರುತ್ತೆ ಸರ್ ಎಕರೆಗೆ. ಒಟ್ಟು 1/3 ಎಕರೆ ಒಂದು 15-16 ಕ್ವಿಂಟಲ್ ಅಡಿಕೆ ಆಗುತ್ತೆ ಸರ್. ಒಣ ಅಡಿಕೆ ಸರ್, ಒಣ ಅಡಿಕೆ ಗೊರಬ್ಲು ರಾಶಿ ಸೇರ್ಕೊಂಡು ಅಷ್ಟು 15-16 ಕ್ವಿಂಟಲ್ ಆಗುತ್ತೆ ಸರ್. ಅದು ನೀವೇ ಮಾಡ್ತೀರಾ ಚೇಣಿ ಬೇರೆಯವ್ರಿಗೆ ಕೊಡ್ತೀರಾ? ಇಷ್ಟು ವರ್ಷ ಮಾಡ್ತಿದ್ವಿ ಸರ್ ಮನೆಯಲ್ಲಿ ಸಣ್ಣ ಮಕ್ಕಳಿರೋದ್ರಿಂದ. ಆಮೇಲೆ ಅಮ್ಮ ವಯಸ್ಸಾಗಿರೋದ್ರಿಂದ ಇದೊಂದು ವರ್ಷ ಮಾತ್ರ ಅಡಿಕೆ ಕೇಣಿ ಕೊಟ್ಟಿದ್ದೀನಿ ಸರ್ ಇದೊಂದು ವರ್ಷ. ಅಂದ್ರೆ ಒಳ್ಳೆ ರೇಟ್ ಟೈಮಲ್ಲಿ ಕೊಟ್ಟಿದ್ರಿ? ರೇಟ್ ಇದ್ದಿಲ್ಲ ಸರ್, ಆ ಟೈಮ್ನಲ್ಲೇ ಕೊಟ್ಟಿದ್ದೆ. ಈಗೇನು ಮಾಡಂಗಿಲ್ಲ, ಈಗ ಅಡ್ವಾನ್ಸ್ ಕೊಟ್ಟಿದ್ರೆ ಮಾತಾಗಿತ್ತೆ ಅಂದ್ಮೇಲೆ ಮತ್ತೆ ಅದನ್ನ ನಾವೇನು ಮಾಡಕ್ ಬರಲ್ಲ ಅದು ಮಾತೆಯ. ಹಂಗಾಗಿ ಮತ್ತೆ ಏನೋ ಇಲ್ಲ, ಒಂದ್ ಮಾತ್ರ ಒಂದ್ ಟೈಮ್ ಮಾತ್ರ ಕೊಯ್ಕೊಂಡು ಹೋಗಿದಾರೆ, ಇನ್ನು 4 ಟೈಮ್ ಕೊಯ್ಯೋದಿದೆ ಅಡಿಕೆ. ಹಂಗಾಗಿ ಸುಮ್ಮನೆ ಇದೀನಿ ಸರ್. ಎಷ್ಟು ಬರುತ್ತೆ ಆದಾಯದ ಬಗ್ಗೆ ಮಾತಾಡೋದಾದ್ರೆ? ಈಗ 6 ಲಕ್ಷಕ್ಕೆ ಅಡಿಕೆ ಕೆಣಿ ಕೊಟ್ಟಿದೆ ಸರ್. 1 ಲಕ್ಷ ನಾವು ಏನೇ ಅಂದ್ರು ಮೊನ್ನೆ 1 ಲಕ್ಷ ಖರ್ಚು ಮಾಡಿದ್ವಿ ತಿಪ್ಪೆ ಗೊಬ್ಬರ ಅದನ್ನೆಲ್ಲ ಹಾಕ್ಸೋದ್ರಿಂದ. ಒಳ್ಳೆ ಆದಾಯ ಇನ್ಕಮ್ ಚೆನ್ನಾಗಿದೆ ಸರ್ ಅಡಿಕೆಯಲ್ಲಿ ಮಾತ್ರ. ಅಂದ್ರೆ ಎಷ್ಟು ವರ್ಷದ ಮರ? 15 ವರ್ಷದ. 14-15 ವರ್ಷದ ಮರ ಸರ್ ಅದು. ನಮ್ದು ಫಸ್ಲು ಎಷ್ಟು ವರ್ಷದಿಂದ ಬರ್ತಿದ್ರು? ಈಗ 11 ವರ್ಷದಿಂದ ಫಸ್ಲು ಬರ್ತೈತೆ ಸರ್. ಸ್ಟಾರ್ಟಿಂಗ್ ಒಂದು 4 ವರ್ಷದ ಮೇಲೆ 2 ತಿಂಗಳಿಗೆ ಒಂದು 22 ಕೆಜಿನ 25 ಕೆಜಿನ ಅಡಿಕೆ ಆಗಿತ್ತು ಸರ್ ಅವಾಗಲೇ ಸ್ಟಾರ್ಟಿಂಗ್ ಏನು. ಅವಾಗಿಂದ ನೆಕ್ಸ್ಟ್ ಇಯರ್ ಅಲ್ಲೇ 1.25 ಕ್ವಿಂಟಲ್ ಆಯ್ತು. ಅವಾಗಿಂದ ರೆಗ್ಯುಲರ್ ಕಂಟಿನ್ಯೂ ಅದಾದ್ಮೇಲೆ 8 ಕ್ವಿಂಟಲ್ ಆಯ್ತು. ಅವಾಗೆಲ್ಲ ರೇಟ್ ಕಡಿಮೆ ಇತ್ತು ಸರ್. ಎಷ್ಟು ಅಂದ್ರೆ 20-22 ಸಾವಿರ ರೂಪಾಯಿ 20,000 ರೂಪಾಯಿ ಮತ್ತೆ 11-12 ಸಾವಿರ ರೂಪಾಯಿ ಅಲ್ಲಿಂದಲೂ ನಾವು ಬೆಳಕಂತ ಬಂದಿವಿ ಸರ್. ಮುಂಚೆ ಎಲ್ಲ ಇಲ್ಲಿ ಯಾವ ಮಾರ್ಕೆಟಿಂಗ್ ಮಾಡ್ತಾ ಇದ್ರಿ? ಮಾರ್ಕೆಟಿಂಗ್ ಏನಿಲ್ಲ ಸರ್, ಇದು ನಮ್ಮ ತಂದೆಯರು ಮಾಡ್ತಿದ್ರು. ತಂದೆಯರಾದ್ಮೇಲೆ ಈಗ ನಾವು ಅಡಿಕೆ ಗಿಡ ಕಟ್ಟಿದ ಮೇಲೆ ಮಾರ್ಕೆಟಿಂಗ್ ಅಂತಂದ್ರೆ ಈಗ ಅಲ್ಲೇ ಒಂದು 4-5 ವರ್ಷ ಆಯ್ತು. ಅಡಿಕೆ ಮಾರಾಟ ಮಾಡೋದಾದ್ರು ನಾವು ತುಮಕೋಸಲ್ಲಿ ಸೇರಿದೆ, ಅಲ್ಲಿ ತುಮಕೋಸಿಗೆ ಬಿಡ್ತೀವಿ ಸರ್. ಸೇರ್ ಮಾಡಿದೀವಿ ತುಮಕೋಸಿಗೆ ಸೇರ್ ಮಾಡಿ ಅಲ್ಲಿ ಮರಣೋತ್ತರ ನಿಧಿ ಬೇರೆ ಐತೆ, ಸಣ್ಣ ಉಳಿತಾಯ ಐತೆ. ಸಣ್ಣ ಉಳಿತಾಯ ಅಂದ್ರೆ ಹೆಂಗಪ್ಪ ಅಂದ್ರೆ ನಾವು ಈಗ ಒಂದು 20,000 ರೂಪಾಯಿ ಮುಗಿಸಿದೀವಪ್ಪ ಅಂದ್ರೆ ಅದು 8 ವರ್ಷಕ್ಕೆ 20-40,000 ಆಗಿ ನಮಗೆ ಬರುತ್ತೆ ಸರ್. ಹಂಗಾಗಿ ಅಡಿಕೆಗೆ ಯಾವ್ಯಾವ ರೋಗ ಬಂತು? ಇಡುಮುಂಡಿ ರೋಗ ನಾವು ಯಾವಾಗ ರಾಸಾಯನಿಕ ಗೊಬ್ಬರ ಮತ್ತೆ ಕಳೆನಾಶಕ ಸಿಂಪರಣೆ ಮಾಡಕ್ ನಿಂತ್ಕೊಂಡ ಮೇಲೆ ಇಡುಮುಂಡಿ ರೋಗ ಅನ್ನೋದು ಒಂದು ಬಹಳ ನಮಗೆ ತೊಂದರೆ ಕೊಟ್ಬಿಡ್ತು ಸರ್. ಅದ್ರ ಕಡೆಯಿಂದ ನಾವು ಇಡುಮುಂಡಿ ರೋಗನ ಏನ್ ಮಾಡಿದ್ವಿ ಅಂದ್ರೆ ಕೃಷಿ ಇಲಾಖೆಯಲ್ಲಿ ಎಲ್ಲ ಕೇಳಿದ್ವಿ ರಾಸಾಯನಿಕ ಗೊಬ್ಬರವನ್ನ ನಿಲ್ಸ್ಬೇಕು ಅಂತ ಅಂದ್ಮೇಲೆ ಏನ್ ಮಾಡಿದ್ವಿ ರಾಸಾಯನಿಕ ಗೊಬ್ಬರನ ಆದಷ್ಟು ಅಂದ್ರೆ 100ರಷ್ಟು ನಿಲ್ಸಿ ಕೈ ಬಿಟ್ಟಿದ್ವಿ ಸರ್. ಈಗ ಅಥೋಟಿ ಬರ್ತಾ ಇದೆ ಸರ್. ಆಮೇಲೆ ಇದ್ದ ಮರಗಳನ್ನ ಮಾಡಿದ್ವಿ ಬಗ್ದು ಆ ಚೆಂಡ ತೆಗೆದು ಹೊರಕ್ ಹಾಕಿ ಸುಟ್ಬಿಟ್ಟಿವಿ ಸರ್. ಅದನ್ನ ಒಣಗ ಕಚ್ಚಿ ಅಂದ್ರೆ ಹರಡೋದ್ರದ್ದು ಏನಾದ್ರು ಬಂತ? ಇಲ್ಲ ಸರ್, ಹರಳೋದ್ರದ್ದು ಈಗ 3ನೇ ವರ್ಷ ಮುಂಚೆ ಏನಾಗಿಬಿಡ್ತು ಅಂದ್ರೆ ಅತಿ ಹೆಚ್ಚು ನಾವು ಚಾನಲ್ದು ಪೈಪ್ ಲೈನ್ ಇತ್ತು. ಏನ್ ಮಾಡಿದ್ವಿ ಅಂದ್ರೆ ಅತಿ ಹೆಚ್ಚು ಏನ್ ಮಾಡ್ಬಿಡ್ತೀವಿ ಆ ಟೈಮ್ನಲ್ಲಿ ಅದೊಂದು ವರ್ಷ ನೀರು ಅತಿ ಹೆಚ್ಚು ಬಿಟ್ಬಿಟ್ವಿ. 3ನೇ ವರ್ಷ ಬಿಟ್ಟಾಗ ಏನಾಗ್ಬಿಡ್ತು 10 ದಿವಸಕ್ಕೊಂದು ರೊಟೇಷನ್ ಮಾಡ್ಕೊಂತ ಬಂದಾಗ ಏನಾಗ್ಬಿಡ್ತು ಹಳ್ಳು ಬಹಳ ಸುರಿಯಕ್ ನಿಂತ್ಕೊಂಡ್ಬಿಡ್ತು. ಅರೆ ಅವನು ಯಾಕೆ ಹಿಂಗೆ ಸುರಿತಲ್ಲ ಅಂತಂದು ಯೋಚನೆ ಮಾಡಿದ್ವಿ. ಆಮೇಲೆ ಇದು ಚಾನಲ್ ನೀರು ಬಿಟ್ಟಿರೋದು ಹಿಂಗೆ ಆಗೈತೆ ಅಂತಂದು ಚಾನಲ್ದು ಪೈಪ್ ಲೈನ್ ಕಲೆಕ್ಷನ್ ತೆಗೆದು ನಮ್ದೊಂದು ಬೋರ್ ನೀರು ಕಡಿಮೆ ಹೊಡೆಯೋದು, ಒಂದು ಕಾಲು ಇಂಚು ಹೊಡೆಯೋದು. ಮತ್ತು ಲಾರಿ ತಗೊಂಡು ಅದನ್ನು ರೀಬೋರ್ ಮಾಡಿಸಿದೆ, ಮತ್ತೊಂದು 70,000 ರೂಪಾಯಿ ಖರ್ಚಾಯ್ತು. ಅದನ್ನು ನಾ 560 ಅಡಿಗೆ ತಗೊಂಡೋದ್ಮೇಲೆ ನೀರು ಒಳ್ಳೆ ನೀರು ಬಿತ್ತು 460 ಅಡಿಗೆ. 560 ಸ್ಟಾಪ್ ಮಾಡಿಸಿ ಮತ್ತೆ 420 ಅಡಿಗೆ ಮೋಟ್ರ್ ಇಳಿಸಿದ್ದೀನಿ. ಈಗ ಅದೊಂದೇ ಬೋ ಸಾಕು, ಎಷ್ಟಾದರೂ ಅಕ್ಕಪಕ್ಕದವರಿಗೂ ಕೊಡ್ಬೋದು, ಹಂಗೆ ನೀರು ಸಫಿಷಿಯೆಂಟ್ ಇದೆ ಸರ್. ಹಂಗಾಗಿ ಈಗ ಹಳ್ಳು ಈಗ ಏನು ಮಾಡಿದ್ದೀನಿ, 14-16 ದಿವಸಕ್ಕೆ ಒಂದು ರೌಂಡ್ ರೊಟೇಷನ್ ಮಾಡ್ಕೊಂತ ಬಂದಿದ್ದೀನಿ. ಹಂಗಾಗಿ ಹಳ್ಳು ಉದುರೋ ಅಂತದ್ದು ಏನಾಯ್ತು ಅದು ಸಂಪೂರ್ಣ ನಿಂತದ ಈ ಸರ್ ನಮ್ಮ ತೋಟದಲ್ಲಿ. ಅಣಬೆ ರೋಗ? ಅಣಬೆ ರೋಗ ಅಂದ್ರೆ ಇಲ್ಲ ಸರ್, ಅಣಬೆ ರೋಗ ಇಲ್ಲ ಸರ್ ತೋಟದಲ್ಲಿ. ನಮ್ಗೇನು ಅವಾಗ ರಾಸಾಯನಿಕ ಬಳಸಕ್ಕೆ ಮಾತ್ರ ಇಡ್ಮುಂಡಿ ರೋಗ ಬಿಟ್ಟರೆ ಬೇರೆ ಏನಿಲ್ಲ ಸರ್. ನಮ್ಮ ತೋಟದಲ್ಲಿ ಇಡ್ಮುಂಡಿ ರೋಗ ಅಂತಂದು ಅದಕ್ಕೆ ಸುಳಿ ರೋಗ ಅಂತಾರೆ, ಇಡ್ಮುಂಡಿ ರೋಗ ಅಂತ ನಾವು ಅಂತೀವಿ. ಹಂಗಾಗಿ ಸರ್ ಬಾಳೆ ಕೃಷಿಯಲ್ಲಿ ಯಾವ್ದು ರೋಗಗಳು ಬರಲಿಲ್ಲ? ಬಾಳೆ ಕೃಷಿಯಲ್ಲಿ ಇನ್ನು ಸ್ಟಾರ್ಟಿಂಗ್ ಸರ್ ಇನ್ನು ಒಂದು ಟೈಮ್ ಅದು ಉಸಿ ಹೊಡೆದಾಗಲೇ ನಮ್ದು 1 ಎಕರೆ ತೋಟದಲ್ಲಿ ರೋಗ ಬಂದ್ಬಿಡ್ತಾರೆ. ನಾನು ಹಂಗಾದ್ರೂ ಕೃಷಿ ತೋಟಗಾರಿಕೆ ಇಲಾಖೆಗೆ ಹೋಗಿ ಎಲೆ ಕಟ್ ಮಾಡ್ಕೊಂಡು ಹೋಗಿ ಅದನ್ನೆಲ್ಲ ಔಷಧಿ ತಗೊಂಡ್ಬಂದು ಸಿಂಪರಣೆ ಮಾಡಿದೆ. ಅದೇನೇ ಅಂದ್ರೆ ಹತೋಟಿಗೆ ಬರಲಿಲ್ಲ ಸರ್, ಅದು ಬಹಳ ಪ್ರಯತ್ನ ಮಾಡಿದೆ ಅದು ಬರಲಿಲ್ಲ. ಅದು ಸ್ವಲ್ಪ ಕಡಿಮೆ ಆದ್ರೊಟ್ಟೆ ಅಡಿಕೆ ಗಿಡ ಏನಾಯ್ತು ಅಂದ್ರೆ ಬಹಳ ಚೆನ್ನಾಗಿ ಬಂದು ಅಲ್ಲಿ ಬಾಳೆ ನಮಗೆ ಇಳುವರಿ ಬರಲಿಲ್ಲ ಅನ್ನೋದೊಂದು ಬಿಟ್ಟರೆ ಅಡಿಕೆ ಗಿಡ ಬಹಳ ಚೆನ್ನಾಗಿ ಬಂದು ಈಗ ಆದ್ರೂ 1 ಎಕರೆ ತೋಟದಲ್ಲಿ ಅದ್ರಾಗ ಏನಾಯ್ತು ಒಂದು ರೋಗದ ಮರ ಇಲ್ಲ ಸರ್, ಅಷ್ಟು ಚೆನ್ನಾಗಿದೆ. ಇಳುವರಿ ಎಷ್ಟು ಬಂತು ಬಾಳೆ? ಬಾಳೆ ಒಂದು ನಾವು ಅವಾಗ ಮಾಡಿದ್ದು ಒಂದು 80,000 ರೂಪಾಯಿ ಖರ್ಚು ಮಾಡಿದ್ದೆ ಸರ್, ಒಂದು 1,60,000 ರೂಪಾಯಿ. ಆಗಿನ ಇದ್ರಾಗೆ 13-14 ರೂಪಾಯಿ ರೇಟ್ ಇತ್ತು ಸರ್, ಅವಾಗಲೇ ಅದು ಲಾಭ ಮಾಡುತ್ತೆ ಸರ್. ಅದು ಒಂದು 80,000 ರೂಪಾಯಿ ಲಾಭ ಆಯ್ತು ಎಲ್ಲ ನಾವು ಮಾಡಿದ್ಕೆ ಕಷ್ಟಪಟ್ಟು ಮಾಡಿದ್ಕೆ. ತೆಂಗಿನ ಬಗ್ಗೆ ಹೇಳ್ರಿ. ತೆಂಗಿನಕಾಯಿ ಏನಿಲ್ಲ ಸರ್, ಏನು ಅಕ್ಕಪಕ್ಕ ಈಗ ಒಂದು 30 ಗಿಡದವೆ. ಅದಕ್ಕೇನು ನಾವು ಈಗೇನು ಪಾತೆ ಮಾಡಿ ಇದಕ್ಕೆ ಅಡಿಕೆ ಗಿಡಕ್ಕೆ ಏನು ಮಾಡ್ತೀವೋ ಅದೇ ಥರನೇ ಅದಕ್ಕೂ ಮಾಡ್ತೀವಿ. ಆಮೇಲೆ ನೀರು ಸಹಿತ ಅದಕ್ಕೆ ಸಪರೇಟ್ ಆಗಿ ಏನು ಮಾಡಿಲ್ಲ. ಇದೇನು ನಾವು ಹನಿ ನೀರಾವರಿ ಬಳ್ಳಿ ಹೋಗುತ್ತೆ ಲಾಸ್ಟ್ ಎಂಡಿಗೆ ಅದಕ್ಕೂ ಬಿಡ್ತೀವ. ಹಂಗಾಗಿ ಅದ್ರದ್ದೇನು ಸಮಸ್ಯೆ ಅಂತ ಅನಿಸ್ತಲ್ಲ. ಈ ಅಡಿಕೆಗೆ ನೀರು ಬಿಟ್ಟಂಗೆ ಅದ್ರದ್ದು ಏನು ಗೇಟ್ ತಿರೋದಾಗ ಅದಕ್ಕೂ ಇದು ತೆಂಗಿನ ಗಿಡಕ್ಕೂ ನೀರು ಹೋಗುತ್ತೆ ಸರ್. ಅದ್ರ ಇಳುವರಿ? ಇಳುವರಿ ಚೆನ್ನಾಗೈತೆ ಸರ್. ಇಳುವರಿ ಎಷ್ಟು ಮರಕ್ಕೆ ಎಷ್ಟು ಬಿಡುತ್ತೆ? ಒಂದು ಮರಕ್ಕೆ ಅಂದ್ರೆ ಒಂದು 100-180 ಕಾಯಿ ಹಂಗೆ ಬಿಡ್ತಾವೆ ಸರ್. ಅದ್ರ ನಿರ್ವಹಣೆಯಲ್ಲಿ ಯಾವ ಥರ ಮಾಡ್ತೀರ? ಅದ್ರದ್ದೇನಲ್ಲ ಸರ್, ಯಾವ ಟೈಮ್ನಾಗೆ ಕಾಯಿ ಉದುರಕ್ಕೆ ಶುರು ಮಾಡಿದ ಎಳನೀರ್ನಂತೂ ಯಾವ ಕಾರಣಕ್ಕೂ ಕೊಯ್ಸಲ್ಲ ಸರ್. ಇಲ್ಲಿ ಅಕ್ಕಪಕ್ಕ ಎಲ್ಲ ಎಳನೀರು ಕೊಯ್ಸ್ತಿದ್ರು, ಕೊಯ್ಸಿದಾಗ ನೋಡಿದ್ವಿ ಅವೇನಾಗ್ಬಿಡ್ತು ಇಳುವರಿ ಕಡಿಮೆ ಆಗ್ತಿಟ್ಕೊಂಡ್ಬಿಡ್ತು. ಆಮೇಲೆ ನಮ್ಗೆ ಕೇಳಿದ್ರೆ ಎಳನೀರು ಕೊಡಕ್ಕಿತ್ತು ಅಂತ. ನಮಗೆ ಇನ್ನೊಬ್ರು ಭಾಳ ವರ್ಷದ ಯಜಮಾನರು ನಮ್ಮ ಬನ್ನಿ ಹೆಟ್ಟಿಯರು ಇದ್ರೆಲ್ಲ ಅವರೆಲ್ಲ ಹೇಳಿದ್ರು ಎಳನೀರು ಮಾತ್ರ ಯಾವ ಕಾರಣಕ್ಕೂ ಕೊಯ್ಸ್ಬಿಡಪ್ಪ, ಅದು ಮತ್ತೆ ಕಾಯಿ ಇಳುವರಿ ಕಡಿಮೆ ಆಗುತ್ತೆ ಅಂದಾಗ ನಾವೇ ಮಾಡಿದ್ವಿ ಕೊಯ್ಸ್ಲಿಲ್ಲ. ನಮಗೆಲ್ಲ ಕಾಯಿ ಚೆನ್ನಾಗಿ ಇಳುವರಿ ಐತೆ ಸರ್, ಏನು ಅದರಿಂದ ತೊಂದರೆ ಏನಿಲ್ಲ. 33 ಎಷ್ಟು ಬರ್ತವೆ? ಒಂದು 1.5 ಸಾವಿರ ಹಂಗೆ ಆಗತ್ತೆ ಸರ್. 1.5 ಸಾವಿರ ಕಾಯಿ ಕೆಡಿಸ್ತೀರಿ? ಕೆಡಿಸ್ತೀವಿ ಸರ್. ಏನು ಮಾಡ್ತೀರ ಅದನ್ನು? ಅದನ್ನ ನಮ್ಮ ಮನೆಗಳಿಗೆ ಯೂಸ್ ಮಾಡ್ತೀವಿ ಸರ್. ಆಮೇಲೆ ನಮ್ಮ ರಿಲೇಷನ್ ಒಂದು 3 ಮನೆಗೆ ಅಡಿಕೆ ತೋಟ ತೆಂಗಿನ ತೋಟ ಏನಿಲ್ಲ, ಹಿಂಗೇನಾರು ಬಂದಾಗ ಅವ್ರಿಗೆ ಹಾಕಿ ಕಳಿಸ್ತೀವಿ. ಇಲ್ಲಿ ಯಾರು ಕೇಳಿದಾಗ ಕೊಡ್ತೀವಿ. ಹಿಂಗೆ ಒಂದು ಟೈಮ್ ಏನಾರು ಇದ್ದಾಗ ಒಂದು 300-400 ಕಾಯಿ ಕೊಡ್ತಿರ್ತೀನಿ ಸರ್ ಖರೀದಿಗೆ. ಅಂದ್ರೆ ಮಾರ್ಕೆಟಿಂಗ್ ಏನು ನೀವು ಮಾಡಲ್ಲ? ಇಲ್ಲ ಸರ್, ಮಾರ್ಕೆಟಿಂಗ್ ಏನಂತ ಮಾಡಲ್ಲ ಸರ್. ಈಗ ರಿಲೇಷನ್ ನಮ್ಮ ಅಪ್ಪಾಜಿ ಅಕ್ಕರು ಒಂದಿಬ್ಬರು ಇದಾರೆ, ಅವರಿಗೆ ಏನು ತೆಂಗು ಅಡಿಕೆ ಏನಿಲ್ಲ ಸರ್, ಅವರಿಗೆ ಕೊಟ್ಟು ಕಳಿಸ್ತೀನಿ. ಆಮೇಲೆ ಇನ್ನು ಉಳಿಕಿದ್ದು ಏನೈತೆ ಅಂದ್ರೆ ಇಲ್ಲಿ ಯಾರು ಕೇಳಿದಾಗ ಕಾಯಿ ಕೊಡ್ತಿರ್ತೀನಿ. ಆಮೇಲೆ ಅತಿ ಹೆಚ್ಚು ಕಾಯಿ ಮನೆಯಲ್ಲಿದ್ದಾಗ ಏನ್ ಮಾಡ್ತೀವಿ ಅಂದ್ರೆ ಒಂದು 300-400 ಮಾರ್ತಿರ್ತೀನಿ ಸರ್ ಅಷ್ಟೇ. ಒಟ್ಟಲ್ಲಿ ತೆಂಗಿನಲ್ಲಿ ಆದಾಯ ಇಲ್ಲ, ಒಟ್ಟು ಇಳುವರಿ ಚೆನ್ನಾಗಿ ಬರುತ್ತೆ? ಇಳುವರಿ ಚೆನ್ನಾಗೈತೆ ಸರ್. ನಮ್ಗೇನು ಅದರಿಂದ ತೆಂಗಿನ ಮರದಿಂದ ನಮಗೆ ಈಗ ಬೇರೆ ಕಡೆ ನಾವು ತಂದು ತಿನ್ನೋದಕ್ಕಿಂತ ನಮ್ಮಲ್ಲೇ ಬಂದು ನಮ್ಮ ಅದಕ್ಕೇನು ತೆಂಗಿನ ಕೃಷಿಯಲ್ಲಿ ನಮಗೇನು ಲಾಸ್ ಏನಿಲ್ಲ ಸರ್, ನಮಗೆ ಅನುಕೂಲ ಆಯ್ತು ಸರ್ ತೆಂಗಿನ ಕೃಷಿಯಲ್ಲಿ. ಒಟ್ಟಲ್ಲಿ ಇಷ್ಟು ಕೃಷಿ 15 ವರ್ಷದ ಕೃಷಿಯಲ್ಲಿ ತಮಗೆ ಸಂಪೂರ್ಣ ಸಂತೋಷ ಇದೆ? 15 ವರ್ಷದಿಂದ ಈ ಅಡಿಕೆ ಕಡೆಯಿಂದ ನಮಗೆ ಬಹಳ ಸಂತೋಷವಾಗೈತೆ ಸರ್. ಆದ್ರೆ ಬೇಜಾರು ಏನಪ್ಪ ಅಂದ್ರೆ ಈ ಗದ್ದೆ ಕಡೆಯಿಂದಲೇ ಒಂದು ಸ್ವಲ್ಪ ಭತ್ತದ ಕಡೆಯಿಂದಲೇ ನಮಗೆ ಬಹಳ ಮನಸ್ಸಿ ಬೇಸರ ಆಗಿತ್ತು, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಸರ್. ಕಲ್ತಿರೋದು ಕಡಿಮೆ ಆದ್ರೂ ಜಾಸ್ತಿ ಲಾಭ ಗಳಿಸ್ತಕ್ಕಂತ ಉದ್ಯೋಗ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ಭಾರಿ ಆರಾಮಾಗಿದ್ದೀರಿ? ಆರಾಮಾಗಿ 100-100 ಬಹಳ ಆರಾಮಾಗಿದ್ದೀನಿ ಸರ್. ಅಷ್ಟೇ 1.75 ಎಕರೆ ತೋಟದಲ್ಲಿ ಬಹಳ ಚೆನ್ನಾಗಿ ಇಳುವರಿ ತಕ್ಕಂತ ಬಹಳ ನೆಮ್ಮದಿ ಆಗಿದ್ದೀನಿ ಸರ್. ಉಳಿದಂತ ರೈತರಿಗೆ ತಾವು ಈ ಒಂದು ಕಾರ್ಯಕ್ರಮ ಕೇಳ್ತಕ್ಕಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಕಡಿಮೆ ಒಂದು ಜಮೀನಲ್ಲಿ ಇಷ್ಟೊಂದು ಆದಾಯ ಗಳಿಸಿರೋದ್ರ ಬಗ್ಗೆ? ಬೇರೆಯವರೆಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು 10 ಎಕರೆ ತೋಟ ಬಹಳ ಎಕರೆ ಅವ್ರದ್ದು 30 ಎಕರೆ 20 ಎಕರೆ ತೋಟ ಅಂತಾರೆ. ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ಕರೆಕ್ಟ್ ಆಗಿ ಈ ಕಡೆಯಿಂದ ಹೋಗಿ ಅವರು ಲೇಬರ್ಗಳಿಟ್ಟಿರ್ತಾರೆ, ನೀರು ಆ ತೋಟಕ್ಕೆ ಬಿಟ್ಟೆನ ಈ ತೋಟಕ್ಕೆ ಬಿಟ್ಟೆನ ಅಂತಂದು ಕುಂತ ಜಾಗದಲ್ಲೇ ವಿವರಣೆ ಮಾಡ್ತಿರ್ತಾರೆ. ಅವ್ರು ಏನೇ ಮಾಡಿದ್ರು 20 ಎಕರೆ ತೋಟದಲ್ಲಿ ಇಳುವರಿ ತೆಗಿಯೋದಕ್ಕಿಂತ ನಮ್ಮ ಸಣ್ಣ ರೈತರು ಏನು 4-5 ಎಕರೆಗೆ ಇಳುವರಿ ತೆಗಿತಾರೆ, ಅಷ್ಟು ತೆಗಿಯಕ್ಕೆ ಮಾತ್ರ ಅವ್ರು ಸಾಧ್ಯ ಬಿಟ್ರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಅವರು ಏನಪ್ಪ ಅಂದ್ರೆ ಅವ್ರಿಗೂ ಬರ್ಗು ನೀರುಗಳು ಎಲ್ಲ ಹೋಗೋದು ಎಲ್ಲ ಕರೆಕ್ಟ್ ಆಗಿ ನೋಡಲ್ಲ, ಬೆಳಗ್ಗೆ ಒಂದು ಟೈಮ್ ಎಲ್ಲ ಹೋಗಿ ಹಿಂಗೆ ಬರ್ತಾರೆ, ಮತ್ತೆ ಅಷ್ಟೇನು ಅವ್ರು ಕಾಳಜಿ ವಹಿಸಲ್ಲ ಸರ್. ಎಕರೆ ಏನಾಗಿರುತ್ತೆ ಅಂದ್ರೆ 1 ಎಕರೆಲ್ಲ ಅಲ್ಲಿ ಇಲ್ಲಿ ಇರ್ತಾವ, ಅವ್ರಿಗೂ ಅಲ್ಲಿಗೆ ಇಲ್ಲಿಗೆ ಒತ್ತಡ ಜಾಸ್ತಿ ಇರ್ತಾವ, ಹಂಗಾಗಿ ಅತಿ ಹೆಚ್ಚು ಕಡಿಮೆ ಇದ್ದರೂ ಜಾಸ್ತಿ ಇಳುವರಿ ತೆಗೆಯಲು ಸಾಧ್ಯ ಆಗುತ್ತೆ ಸರ್. ಅಷ್ಟು ಬಿಟ್ಟರೆ ಏನಿಲ್ಲ ಸರ್. ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಉಳಿದ ರೈತರಿಗೆ? ಉಳಿದ ರೈತರಿಗೆಲ್ಲ ಚೆನ್ನಾಗಿ ಸಾವಯವನ್ನೇ ಮಾಡ್ಕೊಂಡು ಈ ರಾಸಾಯನಿಕ ಬಿಟ್ಟು ಕಳೆನಾಶಕಗಳನ್ನ ಸಿಂಪರಣೆ ಮಾಡೋದು ಬಿಟ್ಟು ಸಾವಯವ ಪದ್ಧತಿ ಮಾಡಿದ್ರೆ ಇಳುವರಿನೂ ಬಹಳ ಚೆನ್ನಾಗಿ ಬರುತ್ತೆ ಅಂತಂದು ಎಲ್ಲಾ ರೈತರುಗಳಿಗೂ ಕೇಳ್ಕೊಂತೀನಿ ಸರ್. ಒಳ್ಳೇದು ಬಸವರಾಜ್ ಅವರೇ, ತಮ್ಮ ಒಂದು ಕೃಷಿ ಅನುಭವನ ಇದುವರೆಗೂ ನಮ್ಮ ಒಂದು ಕೇಳುಗರೊಂದಿಗೆ ಆಕಾಶವಾಣಿ ಜೊತೆಗೆ ಹಂಚಿಕೊಂಡಿದ್ದೀರಿ. ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದಗಳು ಸರ್. ಇದುವರೆಗೆ ಅಡಿಕೆ ಮತ್ತು ತೆಂಗು ಕೃಷಿಯ ಅನುಭವ ಈ ಕುರಿತು ಚನ್ನಗಿರಿ ತಾಲೂಕು ಅರಿಶಿನಘಟ್ಟದ ಬಸವರಾಜ್ ಟಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಪ್ರವೀಣ್, ಈ ಸಲ ಹಬ್ಬಕ್ಕೆ ನಮ್ಮ ಹಳ್ಳಿಗೆ ಬರೋ. ಆ ಹಳ್ಳಿಗೆಲ್ಲ ಯಾರೋ ಬರ್ತಾರೆ. ನೀನು ಬಿಜೆಪಿ ಸರ್ಕಾರ ಬಂದ್ಮೇಲೆ ಯಾವ ಹಳ್ಳಿಗೂ ಹೋಗಿಲ್ಲ ಅನ್ಸುತ್ತೆ. ಹೌದಾ? ಅಂತದೇನ್ ಮಾಡಿದ್ದಾರೆ ಬಿಜೆಪಿ ಸರ್ಕಾರದವರು? ಈಗ ಮನೆ ಮನೆಗೆ ನೀರ್ ಕೊಟ್ಟಿದ್ದಾರೆ, ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಟಾಯ್ಲೆಟ್ ಕಟ್ಸಿದ್ದಾರೆ, ಆಮೇಲೆ ರೋಡ್ ಮಾಡಿದ್ದಾರೆ, ಇಂಟರ್ನೆಟ್ ಇದೆ, ಸಿಟಿಲ್ ಸಿಗೋ ಎಲ್ಲ ಸೌಕರ್ಯಗಳು ಹಳ್ಳಿಯಲ್ಲಿ ಸಿಗ್ತಾ ಇದೆ. ಓ ಹೌದಾ? ಯಾವಾಗ ಬರ್ಲಿ? ನಾಳೆನೂ ಹೊರಡ್ತಾ ಇದ್ದೀನಿ, ನೀನು ಬಂದ್ಬಿಡು. ಡಬಲ್ ಎಂಜಿನ್ ಸರ್ಕಾರ ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಗೆ ಭರವಸೆ, ಬಿಜೆಪಿಗೆ ಮತ ನೀಡಿ. ಇನ್ನು ಮುಂದೆ ಕೇಳಿ, ಭದ್ರಾವತಿ ತಾಲೂಕು ಗೋಣಿಬೀಡಿನ ಸೋಂಪಾ ನಾಯಕ ಮತ್ತು ತಂಡದವರಿಂದ ಕೋಲಾಟದ ಪದಗಳು.